ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ನಿಲಯದಿಂದ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:50 ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೆ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು, ಪಶುವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತ ಸರಣಿಯಲ್ಲಿ ವಿಶ್ವ ರೇಬಿಸ್ ದಿನ ಸೆಪ್ಟೆಂಬರ್ 28, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮಂಜುನಾಥ್ ಡಿಆರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಪ್ಟೆಂಬರ್ 28 ತಾರೀಕನ್ನ ವಿಶ್ವ ರೇಬಿಸ್ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಏನು ಈ ವಿಶ್ವ ರೇಬಿಸ್ ದಿವಸ ಅಂತ ಅಂದ್ರೆ, ರೇಬಿಸ್ ಅಂತ ಅಂದ್ರೇನು, ರೇಬಿಸ್ ಬಗ್ಗೆ ನಾವು ಯಾಕೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾತನಾಡ್ತಾ ಇದ್ದೇವೆ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದೇವೆ, ಈ ರೇಬಿಸ್ ರೋಗದ ಸ್ವರೂಪ ಏನು, ಅದರ ಭಯಾನಕತೆ ಏನು, ಈ ರೇಬಿಸ್ನ ವಿರುದ್ಧ ನಾವು ಎಷ್ಟರ ಮಟ್ಟಿಗೆ ಜಾಗೃತೆಯಿಂದ ಇರಬೇಕು ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಆರ್ ಮಂಜುನಾಥ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾವು ವಿಶ್ವ ರೇಬಿಸ್ ದಿವಸ ಅಂತ ಹೇಳಿ ಸೆಪ್ಟೆಂಬರ್ 28 ಆಚರಣೆಯನ್ನ ಮಾಡ್ತಾ ಇದ್ದೇವೆ. ವಿಶ್ವ ರೇಬಿಸ್ ದಿವಸ ಅಂತ ಅಂದ್ರೆ ಏನು, ಯಾಕೆ ಈ ಸೆಪ್ಟೆಂಬರ್ 28 ನಾವು ಆಯ್ಕೆ ಮಾಡಿಕೊಂಡು ಈ ಒಂದು ದಿವಸವನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ? ವಿಶ್ವ ರೇಬಿಸ್ ದಿನ, ನೀವು ಹೇಳಿದಂಗೆ ಸೆಪ್ಟೆಂಬರ್ 28 ತಾರೀಕು ಪ್ರತಿ ವರ್ಷ ನಾವು ಆಚರಿಸ್ಕೊಂಡು ಬರ್ತಾ ಇದೀವಿ. ಇದನ್ನು 2007 ಇದನ್ನು ಸ್ಟಾರ್ಟ್ ಮಾಡಿರು. 2007 ಒಂದು WHO ಅಂತ ಕರೀತೀವಿ, ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಗ್ಲೋಬಲ್ ಅಲೈನ್ಸ್ ಫಾರ್ ರೇಬಿಸ್ ಕಂಟ್ರೋಲ್ ಅನ್ನೋ ಒಂದು ಎರಡು ಸಂಸ್ಥೆಗಳು ಸೇರಿ ಸೆಪ್ಟೆಂಬರ್ 28 ಆಯ್ಕೆ ಮಾಡಿರು. ಏನಕ್ಕೆ ಆಯ್ಕೆ ಮಾಡಿರು ಅಂದ್ರೆ, ಫಸ್ಟ್ ರೇಬಿಸ್ ವ್ಯಾಕ್ಸಿನ್ ಕಂಡಿಡಿದಿದ್ದು ಲೂಯಿಸ್ ಫ್ಯಾಶರ್ ಅಂತ ಒಬ್ಬ ವಿಜ್ಞಾನಿ ಕಂಡಿಡಿದ್ದಾರೆ. ಅವರು ಸೆಪ್ಟೆಂಬರ್ 28 1895 ನಿಧನರಾಗ್ತಾರೆ. ಆದ ಒಂದು ಜ್ಞಾಪಕಾರ್ಥವಾಗಿ, ಮತ್ತು ರೇಬಿಸ್ ಎಂಡೆಮಿಕ್ ಅಂದ್ರೆ ಪ್ಯಾಂಡಮಿಕ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ, ಬೇರೆ ಬೇರೆ ಕಡೆಯಲ್ಲಿ ಜಾಸ್ತಿ ಜನ ಇದಕ್ಕೆ ತುತ್ತಾಗ್ತಾ ಇದಾರೆ, ಇದನ್ನ ಕಂಟ್ರೋಲ್ ಮಾಡಲೇಬೇಕು ಅಂತೇಳಿ ವ್ಯಾಕ್ಸಿನ್ ಕಂಡಿಡಿದ ವಿಜ್ಞಾನಿಯ ಜ್ಞಾಪಕಾರ್ಥಕವಾಗಿ ಸೆಪ್ಟೆಂಬರ್ 28 ವಿಶ್ವ ರೇಬಿಸ್ ದಿನ ಅಂತೇಳಿ ಕಂಡು ಇಟ್ಕೊಂಡು 2007 ಪ್ರತಿ ವರ್ಷ ಇದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಎವ್ರಿ ಇಯರ್ ಒಂದೊಂದು ಥೀಮ್ ಅಲ್ಲಿ ಬರ್ತಾರೆ, ಒಂದೊಂದು ಥೀಮ್. ಈ ವರ್ಷದ ಥೀಮ್ ಬಂದು, ಥೀಮ್ ಅಂದ್ರೆ ಒಂದಿದು ಘೋಷವಾಕ್ಯ, ಏನಕ್ಕೆ ಅಂದ್ರೆ ಹಾಕ್ ನೌ. ಥೀಮ್ ಏನಂತ ಬಂದ್ರೆ ಹಾಕ್ ನೌ ಅಂದ್ರೆ ನಾವು ಈಗ್ಲೇನೆ ಸನ್ನದ್ಧರಾಗಿ ನಾವು ಮಾಡಬೇಕು. ಯಾರ್ಯಾರು ಆಕ್ಟ್ ಮಾಡ್ಬೇಕು? ಯು ಅಂದ್ರೆ ನೀವು, ಮೀ ನಾನು, ಮತ್ತೆ ಕಮ್ಯುನಿಟಿ ಅಂದ್ರೆ ಎಲ್ಲರೂ, ನಾನು ನೀವು ಮತ್ತೆ ಎಲ್ಲರೂ ಒಟ್ಟಾಗಿ ಆಕ್ಟ್ ಮಾಡಬೇಕು ಅನ್ನೋದು ಒಂದು ಥೀಮ್ ಇಟ್ಕೊಂಡು ಈ ವರ್ಷ ನಾವು ಈ ಸೆಪ್ಟೆಂಬರ್ 28 ವಿಶ್ವ ರೇಬಿಸ್ ದಿನವನ್ನು ಆಚರಣೆ ಮಾಡೋದಕ್ಕೆ ಸಜ್ಜಾಗ್ತಾ ಇದೀವಿ. ನಾವು ಅಂತ ಹೇಳಿದ್ರೆ ತಕ್ಷಣ ನೀವು ಸ್ಪಂದಿಸಿ ಅಂತ ಹೇಳಿ, ತಕ್ಷಣ ಈಗಲೇ, ಯಾವತ್ತೋ ಇನ್ನೊಂದು ದಿವಸ, ಇನ್ನು 6 3 ಬಿಟ್ಟು ಸ್ಪಂದಿಸ ಅಂತದ್ದಲ್ಲ. ಈ ಒಂದು ರೇಬಿಸ್ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ನಾವು ತಕ್ಷಣ ಸ್ಪಂದಿಸಬೇಕು. ನಾನು ನೀವು ಮತ್ತು ಇಡೀ ಸಮುದಾಯ ಸ್ಪಂದಿಸಬೇಕು ಅನ್ನುವಂಥದ್ದು ಈ ಸಾಲಿನ ಒಂದು ಘೋಷವಾಕ್ಯ ಅನ್ನುವಂಥದ್ದು. ಈ ರೇಬಿಸ್ ಬಗ್ಗೆ ಇತ್ತೀಚಿನ ದಿವಸಗಳಲ್ಲಿ ನಾವು ಹೆಚ್ಚೆಚ್ಚು ಕೇಳ್ತಾ ಇದ್ದೀವಿ, ಹೆಚ್ಚೆಚ್ಚು ಓದ್ತಾ ಇದ್ದೀವಿ. ದಿನಪತ್ರಿಕೆಗಳಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನಮ್ಮ ಬೀದಿನಾಯಿಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ರೇಬಿಸ್ ಬಗ್ಗೆ ಜಾಗೃತಿಯು ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆ ರೇಬಿಸ್ ಅನ್ನುವಂಥದ್ದು ಇಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದೆ? ಏನಕ್ಕೆ ಆಗ್ತಾ ಇದೆ ಅಂದ್ರೆ, ಮೊನ್ನೆ ಒಂದು ಟೆಲಿಕಾಸ್ಟ್ ಅಲ್ಲಿ ಮಾತಾಡಿದ್ವಿ, ಹೌದು, ಒಂದು ಹುಚ್ಚುನಾಯಿ ರೋಗ ಅಂತ. ಈ ರೋಗ ಬಂದ್ರೆ ಇದು ಭಯಾನಕ ಮಾರಣಾಂತಿಕ ರೋಗ. ಈ ಒಂದು ಕಾಯಿಲೆ ಬಂತು ಅಂದ್ರೆ ನಮ್ಗೆ ಟ್ರೀಟ್ಮೆಂಟ್ ಇಲ್ಲ, ಬರ್ದಂಗೆ ತಡಿಬಹುದು. ಅಂಕಿಅಂಶಗಳ ಪ್ರಕಾರ ವಿಶ್ವದಲ್ಲಿ 60,000 ಜನ ಒಂದು ವರ್ಷಕ್ಕೆ ಸಾಯ್ತಾ ಇದಾರೆ. 59,000-60,000 ಜನ ಇಡೀ ವಿಶ್ವದಲ್ಲಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ಸಾಯ್ತಾ ಇದಾರೆ ರೇಬಿಸ್ ತುತ್ತಾಗ್ತಾ ಇದಾರೆ. ರೇಬಿಸ್ಇಂದ ಪ್ರತಿ ವರ್ಷ ತುಂಬಾ ಭಯಾನಕ. ಅದರಲ್ಲಿ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಜಾಸ್ತಿ. ಏಷ್ಯಾದಲ್ಲಿ ಭಾರತಕ್ಕೆ ಬಂದ್ರೆ 18,000-20,000 ಜನ ಒಂದು ವರ್ಷಕ್ಕೆ ಸಾಯ್ತಾ ಇದಾರೆ ಈ ರೇಬಿಸ್ ಇಂದ ಕಾಯಿಲೆ ತುತ್ತಾಗಿ. ಅಪ್ರಾಕ್ಸಿಮೇಟ್ಲಿ ನೀವು ತಗೊಂಡ್ರೆ ಪ್ರತಿದಿನ 50 ಜನ ರೇಬಿಸ್ ತುತ್ತಾಗಿ ಸಾಯ್ತಾ ಇದಾರೆ. ಈಗ ಪ್ರತಿದಿನ 50 ಅಂದ್ರೆ ನೀವು ಕೌಂಟ್ ಮಾಡಬೇಕು ಎಷ್ಟು ನಂಬರ್ ಆಗುತ್ತೆ ಅಂತ. ಈ ಒಂದು ನಿಟ್ಟಿನಲ್ಲಿ ಗ್ಲೋಬಲ್ ಇಂಪಾರ್ಟೆನ್ಸ್ ಬರ್ತಾ ಇದೆ, ಅಂದ್ರೆ ಗ್ಲೋಬಲ್ ಪ್ರಪಂಚದಲ್ಲೇ ರೇಬಿಸ್ ಬಗ್ಗೆ ಅವೇರ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಒಂದು ಇನ್ನೊಂದು ಇದು ನಡೀತಾ ಇದೆ, ರೇಬಿಸ್ 0x2030 ಅಂದ್ರೆ 2030 ನಾವು ರೇಬಿಸ್ ನ ಜೀರೋ ಮಾಡಬೇಕು ಅಂತ ಒಂದು ಘೋಷವಾಕ್ಯ ಇಟ್ಕೊಂಡು ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ಡಿಫ್ರೆಂಟ್ ಆಗಿ ಅಂದ್ರೆ ಬೇರೆ ಬೇರೆ ಬೇರೆ ರೀತಿಯಾದಲ್ಲಿ ಬೇರೆ ಬೇರೆ ಒಂದು ಪದ್ಧತಿಗಳಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಇಡೀ ಒಂದು ನಮ್ಮ ಗೌರ್ಮೆಂಟ್ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು, ಇಲ್ಲಾಂದ್ರೆ ಭಾರತ ಸರ್ಕಾರ ಇರ್ಬೋದು, ಇಲ್ಲ ಆಗ್ಲೇ ಹೇಳ್ದಂಗೆ ವಿಶ್ವ ಆರೋಗ್ಯ ಸಂಸ್ಥೆ, ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ನಡೆಯಬೇಕಾದ ಒಂದು ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ. ಈ ಒಂದು ಇದರಲ್ಲಿ ನಿಟ್ಟಿನಲ್ಲಿ ಒಂದು ವಿಶ್ವ ರೇಬಿಸ್ ದಿನ ತುಂಬಾ ನಮ್ಗೆ ಮುಖ್ಯವಾಗಿ ಕಾಣ್ತಾ ಇದೆ. ಈ ಸೆಪ್ಟೆಂಬರ್ 28 ಯಾಕೆ ವಿಶ್ವ ರೇಬಿಸ್ ದಿವಸ ಅಂತ ಹೇಳಿ ಆಚರಣೆ ಮಾಡ್ತಾರೆ, ಇದರ ಹಿನ್ನೆಲೆ ಅಥವಾ ಇತಿಹಾಸ ಏನಾದರೂ ಇದೆಯಾ? ಆಗ್ಲೇ ನಾನು ಮೆನ್ಷನ್ ಮಾಡ್ದಂಗೆ ಈ ವ್ಯಾಕ್ಸಿನ್ ಕಂಡಿಡಿದು ಲೂಯಿಸ್ ಫಾಸ್ಚರ್ ಅನ್ನೋರು, ಒಬ್ಬ ವಿಜ್ಞಾನಿ, ಫಸ್ಟ್ ವ್ಯಾಕ್ಸಿನ್ ರೇಬಿಸ್ ಕಂಡಿಡಿದರು. ಈ ವ್ಯಾಕ್ಸಿನ್ ಕಂಡಿಡಿದ ಆ ಒಂದು ವ್ಯಕ್ತಿ 1895 ಸೆಪ್ಟೆಂಬರ್ 28 ತೀರ್ಕೊಂತಾರೆ. ಅವರ ಒಂದು ಒಂದು ಜ್ಞಾಪಕಾರ್ಥವಾಗಿ ಸೆಪ್ಟೆಂಬರ್ 28 ವಿಶ್ವ ರೇಬಿಸ್ ದಿನ ಅಂತ ಕನ್ವರ್ಟ್ ಮಾಡ್ಕೊಂಡು 2007 ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದೀವಿ. ಈ ರೇಬಿಸ್ ಅಂತ ಅಂದ್ರೆ ಏನ್ ಡಾಕ್ಟರ್, ಇದು ಯಾಕೆ ನಾವು ಇಷ್ಟೊಂದು ಇದ್ರ ಬಗ್ಗೆ ಮಾತಾಡ್ತಿದೀವಿ, ಅದರ ಭಯಾನಕತೆ ಬಗ್ಗೆ ಒಂಚೂರು ಹೇಳಿ. ರೇಬಿಸ್ ಅಂತ ಅಂದ್ರೆ ಏನು ಅಂತ? ರೇಬಿಸ್ ಒಂದು ಒಂದು ವೈರಲ್ ಡಿಸೀಸ್, ವೈರಸ್ ಇಂದ ಬರುತ್ತೆ. ಇದು ಒಂದು ಏನ್ ಬರುತ್ತೆ, ರಾಬ್ಡೋವಿರಿಡೆ ಅಂತೇಳಿ ಲಿಸ್ಸಾ ವೈರಸ್ ಅಂತ ಒಂದು ಬರುತ್ತೆ, ಅದು 6ನೇ ವೈರಸ್ ಆಗಿ ಇರುತ್ತೆ. ಇದು ಒಂದು ಒಬ್ಬರಿಂದ ಇನ್ನೊಬ್ಬರಿಗೆ ಕಚ್ಚುವುದ್ರಿಂದ ಅಂದ್ರೆ ಬೈಟ್ ಆಗಿ ಆಗೋದ್ರಿಂದ ಏನಾಗುತ್ತೆ, ಸಲೈವಾ ಡೆಪಾಸಿಟ್ ಆಗುತ್ತೆ, ಅಂದ್ರೆ ಜೊಲ್ಲು ಅಲ್ಲಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಜೊಲ್ಲಿಂದ ವೈರಸ್ಸು ನಮ್ಮ ಬಾಡಿಗೆ ಎಂಟ್ರಿ ಆಗುತ್ತೆ. ನಮ್ಮ ಬಾಡಿ ಇರ್ಬೋದು, ಇಲ್ಲ ಹಸುನ್ ಬಾಡಿ ಇರ್ಬೋದು, ಇಲ್ಲ ನಾಯಿ ಬಾಡಿ ಇರ್ಬೋದು, ಯಾವ್ದನ್ನ ಒಂದು ದೇಹಕ್ಕೆ ಎಂಟ್ರಿ ಆಗಿ ದೇಹದಲ್ಲಿ ನರಗಳಿಗೆ ಹೋಗಿ ನರದಿಂದ ನಮ್ಮ ಮೆದುಳಿಗೆ ಹೋಗಿ ಮೆದುಳಿಂದ ನಿಮ್ಗೆ ಸಿಂಪ್ಟಮ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಇಂಪಾರ್ಟೆನ್ಸ್ ಬರ್ತಾ ಇದೆ ಅಂತ ಹೇಳ್ದಂಗೆ, ಇದು ಒಂದು ಭಯಾನಕ ಮತ್ತೆ ಮಾರಣದಕ್ಕೆ. ಒಂದು ಸಾರಿ ನಿಮ್ಗೆ ರೇಬಿಸ್ ಬಂದಿದೆ ಅಂತ ದೃಢಪಡ್ತು ಅಂದ್ರೆ ನಿಮ್ಗೆ ಟ್ರೀಟ್ಮೆಂಟ್ ಇಲ್ಲ, ಡೆತ್ ಓನ್ಲಿ ದ ಆಪ್ಷನ್. ಅಂದ್ರೆ ಸಾಯುವುದು ಒಂದೇ ನಿಮಗೆ ಮಾರ್ಗ, ಬೇರೆ ಆಪ್ಷನ್ ಇಲ್ಲ, ನಿಮ್ಗೆ ಟ್ರೀಟ್ಮೆಂಟ್ ಇಲ್ಲ. ಈ ಕಚ್ಚದಾಗ ಇದಾದಾಗ ನೀವು ವ್ಯಾಕ್ಸಿನ್ ತಗೊಂಡು ಈ ಕಾಯಿಲೆ ಬರ್ದಂಗ್ ನೋಡ್ಕೋಬೇಕೆ ಹೊರತು ಬಂದ ಮೇಲೆ ನಾನು ಒದ್ದಾಡ್ತೀನಿ ಅಂದ್ರೆ ಮಾಡಕ್ ಆಗೋದಿಲ್ಲ. ಇದು ಮನುಷ್ಯಗನ ಬರ್ಲಿ, ಹಸುಗನ ಬರ್ಲಿ, ನಾಯಿಗನ ಬರ್ಲಿ, ಬೆಕ್ಕಿಗನ ಬರ್ಲಿ, ಯಾರಿಗೆ ಬಂದ್ರು ಟ್ರೀಟ್ಮೆಂಟ್ ಇಲ್ಲ. ಈಗಿರೋ ನಮ್ಮಲ್ಲಿರೋ ಒಂದು ಲಿಟ್ರೇಚರ್ ಅಲ್ಲಿ ಈಗಿರೋ ಒಂದು ಅಪ್ಡೇಟ್ ಅಲ್ಲಿ ಮುಂದೆ ಬರ್ಬೋದೇನೋ ನನಗೆ ಗೊತ್ತಿಲ್ಲ, ಈಗ ಟ್ರೀಟ್ಮೆಂಟ್ ಇಲ್ಲ. ಈ ಇದ್ರಿಂದ ಇದು ಒಂದು ತುಂಬಾ ನಮ್ಗೆ ಭಯಾನಕ ಮತ್ತು ಮಾರಣಾಂತಿಕ ರೋಗ ಆಗಿರೋದ್ರಿಂದ ನಾನು ಹೇಳ್ದಂಗೆ 50 ಒಂದು ವರ್ಷದಲ್ಲಿ ಅದು ಭಾರತದಲ್ಲೇ ಸಾಯ್ತಾ ಇದ್ದಾರೆ ಅಂದ್ರೆ ಗೌರ್ಮೆಂಟ್ ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ತಗೊಂಡು ಎಲ್ಲ ಮಾಸ್ ವ್ಯಾಕ್ಸಿನೇಷನ್ಗೆ ಮತ್ತೆ ಎಜುಕೇಶನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ ಸರ್. ರೇಬಿಸ್ ಅನ್ನುವಂತಹ ಈ ಒಂದು ಭಯಾನಕವಾದಂತಹ ಕಾಯಿಲೆ ಯಾವ ಯಾವ ಪ್ರಾಣಿಗಳಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ? ಈ ಒಂದು ರೋಗ ಪಕ್ಷಿಗಳಲ್ಲಿ ಬಿಟ್ಟು ಎಲ್ಲಾರ್ಗು ಬರುತ್ತೆ. ಓಹೋ, ಪಕ್ಷಿಗೆ ಬರೋದಿಲ್ಲ? ಪಕ್ಷಿಗಳಲ್ಲಿ ಏನಕ್ಕೆ ಬರೋದಿಲ್ಲ ಅಂದ್ರೆ ಪಕ್ಷಿಗಳಲ್ಲಿ ಬಾರಿಯ ಅಂದ್ರೆ ಒಂದು ದೇಹದ ಉಷ್ಣಾಂಶ ಜಾಸ್ತಿ ಇರುತ್ತೆ, 107-108 ಇರುತ್ತೆ. ಆ ಡಿಗ್ರಿನಲ್ಲಿ ಇದು ವೈರಸ್ಸು ಬದುಕೋದಿಲ್ಲ, ಸತ್ತೋಗುತ್ತೆ. ಇನ್ ಬೇರೆ ಯಾರು ಮನುಷ್ಯ ಇರ್ಲಿ, ನಾಯಿ ಇರ್ಲಿ, ಬೆಕ್ಕಿರ್ಲಿ, ಹಸು ಇರ್ಲಿ, ಎಲ್ಲಾದ್ರಲ್ಲೂ 102 ಮ್ಯಾಕ್ಸಿಮಮ್ ಇಲ್ಲ 100-102 ಇರುತ್ತೆ. ಈ ಒಂದು ಬಾಡಿ ಟೆಂಪರೇಚರ್ ಅಲ್ಲಿ ಅಥವಾ ಬಾಡಿಯ ಒಂದು ಉಷ್ಣಾಂಶದಲ್ಲಿ ವೈರಸ್ ಬದುಕುತ್ತೆ. ಪಕ್ಷಿಗಳಿಗೆ ಅಂದ್ರೆ ಬರ್ಡ್ಸ್ ನ ಬಿಟ್ಟು ಬೇರೆ ಎಲ್ಲಾರ್ಗು ಈ ಕಾಯಿಲೆ ಬರುತ್ತೆ. ಎಲ್ಲಾ ಪ್ರಾಣಿಗಳಿಗೂ ಬರುವ ಸಾಧ್ಯತೆ ಜಾಸ್ತಿ ಇದೆ, ಜಾಸ್ತಿ ಇರುತ್ತೆ. ಮನುಷ್ಯರಲ್ಲಿ ಸಾಮಾನ್ಯವಾಗಿ ಈ ಕಾಯಿಲೆ ಬರುತ್ತೆ ಅಂತ ಹೇಳಿದ್ರೆ, ತಾವಾಗ್ಲೇ ಹೇಳಿದ್ರೆ ಇದೊಂದು ಪ್ರಾಣಿಜನ್ಯವಾದಂತಹ ಕಾಯಿಲೆ ಅಂತ ಹೇಳಿ. ಈ ಕಾಯಿಲೆ ಯಾವ ಯಾವ ಪ್ರಾಣಿಗಳಿಂದ ಮನುಷ್ಯರಲ್ಲಿ ಬರ್ತಕ್ಕಂತ ಸಾಧ್ಯತೆ? ಈಗ ನಾವು ನೋಡೋ ಪ್ರಕಾರ ನೀವು ನಾರ್ಮಲ್ ಮನುಷ್ಯರುಗಳಾಗಿದ್ರೆ ನೀವು ಇದರಲ್ಲಿ ಮಾಮೂಲಿ ಏನಂದ್ರೆ, ಈಗ ಪ್ರೊಫೆಷನಲ್ ವರ್ಕರ್ ಅಲ್ಲ ಅಂದ್ರೆ ವೆಟರ್ನೇರಿಯನ್ಸ್ ಅಲ್ಲ, ನೀವು ಇಲ್ಲ ಅರಣ್ಯ ಇಲಾಖೆಲಿ ವರ್ಕ್ ಮಾಡ್ತಾ ಇಲ್ಲ, ಪ್ರಾಣಿಗಳು ಇದು ಬರ್ತಾ ಇಲ್ಲ ಅಂದ್ರೆ, ಒಂದು ನೀವು ಬೀದಿಲಿ ವಾಕ್ ಮಾಡ್ತಾ ಇರ್ತಾರೆ, ಯಾವ್ದೋ ಒಂದು ನಾಯಿ ಕಚ್ಚುತ್ತೆ, ಅದರಿಂದ ಬರುತ್ತೆ. ಕೆಲವು ಸತಿ ನಿಮ್ ಸಾಕು ಪ್ರಾಣಿಲಿ ರೇಬಿಸ್ ಇರುತ್ತೆ, ಮೇ ಬಿ ಬೆಕ್ಕಿರ್ಬೋದು ಇಲ್ಲ ನಾಯಿ ಇರ್ಬೋದು, ಅದು ನಿಮ್ಮನ್ನ ಕಚ್ಚಬಹುದು, ಇಲ್ಲ ನಿಮ್ ಕೈಯಲ್ಲಿ ಗಾಯ ಇರುತ್ತೆ, ಇಲ್ಲ ಬೆಕ್ಕು ನಾಯಿ ಬಂದು ನೆಕ್ಬಹುದು. ನಿಮ್ಮ ನಾಯಿಗೆ ರೇಬಿಸ್ ಇದ್ದು ಇಲ್ಲ ನಿಮ್ಮ ಬೆಕ್ಕಿಗೆ ರೇಬಿಸ್ ಇದ್ರೆ ನಿಮಗ್ ಬರೋ ಚಾನ್ಸಸ್ ಇದೆ. ನೀವು ಹಸುಗ್ ಸಾಕಿದೀರಾ, ಹಸುನಲ್ಲಿ ರೇಬಿಸ್ ಇದೆ, ಹಸುನಲ್ಲಿ ರೇಬಿಸ್ ಇದ್ದು ನೀವು ಹೋಗಿ ಬರೀ ಕೈಯಲ್ಲಿ ಮುಟ್ತೀರಾ, ನಿಮ್ ಕೈಯಲ್ಲಿ ಗಾಯ ಇತ್ತು, ಕಾಯಕ್ಕೆ ಜೊಲ್ ಬಿತ್ತು, ಜೊಲ್ಲಿಂದ ರೇಬಿಸ್ ಬರಬಹುದು. ಇದು ಮುಖ್ಯವಾಗಿ ಬರುವುದು ಒಂದು ನಾಯಿ ಅಥವಾ ಬೆಕ್ಕು ಕಚ್ಚುವಿಕೆಯಿಂದ. ಇಲ್ಲ ನಾವು ಹೇಳ್ತೀವಿ ವೈಲ್ಡ್ ಅನಿಮಲ್ಸ್ ಅಂತ ಹೇಳ್ತೀವಿ, ಇಲ್ಲ ವನ್ಯಜೀವಿಗಳು ಅಂತ ಹೇಳ್ತೀವಿ, ಅದರಲ್ಲಿ ನಿಮಗೆ ತೋಳ ನರಿ ಏನೇ ಇದ್ರು ಅದನ್ನ ಏನಾದ್ರು ನಿಮ್ಗೆ ಕಚ್ಚೋದು, ಮನುಷ್ಯ ಕಚ್ಚ ಚಾನ್ಸಸ್ ಕಮ್ಮಿ ಇರುತ್ತೆ. ನಿಮ್ ನಾಯಿ ಕಚ್ಚಬಹುದು, ಇಲ್ಲ ನಿಮ್ ಬೆಕ್ಕಿ ಕಚ್ಚಬಹುದು, ಇಲ್ಲ ನಿಮ್ ಹಸು ಕಚ್ಚಬಹುದು, ಇಲ್ಲ ನಿಮ್ ಮೇಕೆ ಕಚ್ಚಬಹುದು. ಈ ಕಚ್ಚಿ ಇದ್ರಿಂದ ರೇಬಿಸ್ ಬರುತ್ತೆ. ಇನ್ನೊಂದು ಏನ್ ಹೇಳ್ತೀವಿ, ಬಾವುಲಿಗಳು ಬ್ಯಾಟ್ ಅಂತ ಹೇಳ್ತೀವಿ, ಬ್ಯಾಟ್ ದ ರಿಸರ್ವೈರ್ ಫಾರ್ ರೇಬಿಸ್ ವೈರಸ್ ಅಂತ ಹೇಳ್ತೀವಿ. ಈಗ ಬ್ಯಾಟ್ ಕೆಲವು ಸತಿ ಕಚ್ಚಿರುತ್ತೆ, ಆ ಇದರಿಂದ ನಿಮ್ಗೆ ರೇಬಿಸ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಡಿಯಾದಲ್ಲಿರ್ಲಿ ಇಲ್ಲಿರ್ಲಿ ಆಫ್ರಿಕಾದಿರ್ಲಿ ಕಾಣ್ತಾ ಇರೋದು ನಾಯಿ ಕಚ್ಚುವಿಕೆಯಿಂದ ತುಂಬಾ ಬರ್ತಾ ಇದೆ. ಕೆಲವು ಬೆಕ್ಕಿಂದನೂ ಬರ್ತಾ ಇದೆ, ಬಟ್ ಬೆಕ್ಕು ಕಚ್ಚೋದಿಲ್ಲ. ನಾನು ಹೇಳ್ತೀನಿ ಮನೇಲಿ ಸಾಕಿರ್ತಾರೆ, ಅದರಿಂದನೂ ರೇಬಿಸ್ ಬರುವ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಏನ್ ಅಡ್ವೈಸ್ ಮಾಡ್ತೀವಿ, ನೀವು ಯಾವ್ದನ ನಾಯಿ ಸಾಕಿ ಯಾವ್ದನ ಬೆಕ್ ಸಾಕಿ, ಗೋ ಫಾರ್ ಅ ವ್ಯಾಕ್ಸಿನೇಷನ್ ಫಾರ್ ಯುವರ್ ಪೆಟ್ಸ್. ಈಗ ಆಲ್ಮೋಸ್ಟ್ ಆಲ್ ನೀವು ನೋಡ್ತಿರ್ತೀರ ನಮ್ ಕಾಲೇಜ್ ಅಲ್ಲಿ ವರ್ಲ್ಡ್ ರೇಬಿಸ್ ಡೇ, ವರ್ಲ್ಡ್ ಝೋನೋಸಿಸ್ ಡೇ, ಇಲ್ಲ ವರ್ಲ್ಡ್ ವೆಟರ್ನರಿ ಡೇ, ನಾವು ಫ್ರೀ ರೇಬಿಸ್ ವ್ಯಾಕ್ಸಿನೇಷನ್ ಕ್ಯಾಂಪ್ ಅಂತ ಮಾಡ್ತೀವಿ. ರೀಸನ್ ಏನಕ್ಕೆ ಅಂದ್ರೆ, ನಾನು ಹೇಳ್ದಂಗೆ ಒಂದು ಭಯಾನಕ ಕಾಯಿಲೆ ಇರೋದು ನಾವು ಪ್ರಿವೆಂಟ್ ಮಾಡಬೇಕು. ಪ್ರಿವೆಂಟ್ ಮಾಡಬೇಕು ಅಂದ್ರೆ ಎಲ್ಲರೂ ಒಟ್ಟಾಗಿ ಶ್ರಮ ಪಡಬೇಕು. ಇದಕ್ಕೆ ನಾವು ವ್ಯಾಕ್ಸಿನೇಷನ್ ಕರೆಕ್ಟ್ ಮಾಡ್ತೀವಿ. ಯೂಶಲಿ ನೀವು ಒಂದು ನಾಯಿ ಪರ್ಚೇಸ್ ಮಾಡಿದೀರಾ, ಇಲ್ಲ ನಾಯಿ ಎಲ್ಲಿಂದ ತಂದಿದ್ದೀರಾ, ಬೆಕ್ಕೆಲ್ಲಿಂದ ತಂದಿದ್ದೀರಾ, 3 months ರೇಬಿಸ್ ವ್ಯಾಕ್ಸಿನ್ ಸ್ಟಾರ್ಟ್ ಆಗುತ್ತೆ. 3 months ವ್ಯಾಕ್ಸಿನ್, ತಿರ್ಗಾ ಅದಕ್ಕೆ ಒಂದು ಬೂಸ್ಟರ್ ಡೋಸು ಪ್ರತಿ ವರ್ಷ ನೀವು ವ್ಯಾಕ್ಸಿನ್ ಮಾಡಿಸ್ಕೊಂತ ಹೋಗ್ಬೇಕು ನಾಯಿ ಮತ್ತೆ ಬೆಕ್ಕುಗಳಿಗೆ. ನೀವು ಯಾವ್ದನ್ನ ಅಕಸ್ಮಾತ್ ನೀವು ಅಲ್ಲಿಂದ ಬೇರೆ ದೊಡ್ಡ ನಾಯಿ ಅಂತಂದ್ರೆ ನಿಮ್ಗೆ ಹಿಸ್ಟ್ರಿ ಗೊತ್ತಿಲ್ಲ, ವ್ಯಾಕ್ಸಿನೇಷನ್ ಮಾಡಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಆ ಟೈಮಲ್ಲಿ ನಾವೇನ್ ಹೇಳ್ತೀವಿ, ಹೋಗಿ ವ್ಯಾಕ್ಸಿನ್ ಮಾಡಿಸಿ. ಏನಕ್ಕೆಂದ್ರೆ ವ್ಯಾಕ್ಸಿನ್ ಒಂದೇ ನಮ್ಗೆ ಈ ಕಾಯಿಲೆನ ನಾವು ತಡೆಗಟ್ಟಬಹುದು, ಬಿಟ್ರೆ ಬೇರೆ ಯಾವ್ದೇ ರೀತಿಯಾದ ನಮ್ಮಲ್ಲಿ ಬೇರೆ ಉಪಾಯಗಳು ಇಲ್ಲ. ನಮ್ಮಲ್ಲಿ ಒಂದು ಸತಿ ನಿಮ್ಗೆ ರೇಬಿಸ್ ಬಂತು ಅಂದ್ರೆ ಟ್ರೀಟ್ಮೆಂಟ್ ಇಲ್ಲ, ನಾಯಿಗನ ಬರ್ಲಿ ಯಾರ್ಗನ ಬರ್ಲಿ. ಆದ್ರಿಂದ ವ್ಯಾಕ್ಸಿನೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ. ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ನಾವು ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಮಾಡ್ತಾ ಇದೀವಿ. ನಾವು ಆಸ್ ಅ ವೆಟರ್ನೇರಿಯನ್ಸ್ ಇರ್ಬೋದು, ಇದನ್ನ ಪಬ್ಲಿಕ್ ಅವೇರ್ನೆಸ್ ಅಲ್ಲಿ ಡಾಗ್ ಅಂಡ್ ಕ್ಯಾಟಗ್ ಮಾಡ್ತಾ ಇದ್ವಿ. ಸೆಕೆಂಡ್ ಒಂದ್ ಬಂದು ನಾವು ಅಂದ್ರೆ ಹೆಚ್ಚು ಹೆಚ್ಚಿದ್ರ ಬಗ್ಗೆ ಮಾಹಿತಿ ಕೊಡೋದು. ಮಾಹಿತಿ ಅಂದ್ರೆ ರೇಬಿಸ್ ಅಂದ್ರೆ ಏನು, ಹೆಂಗ್ ಬರುತ್ತೆ, ಯಾಕಾಗುತ್ತೆ, ನೀವೇನೇನ್ ಪ್ರಿಕಾಷನ್ ತಗೋಬೇಕು ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಗಳನ್ನ ಏನೋ ನಾವೊಂದು ಪಬ್ಲಿಕ್ ಅವೇರ್ನೆಸ್ ಅಲ್ಲಿ ಒಂದು ಸ್ಕೂಲ್ಗಳಿಗೆ ಹೋಗೋದು, ಸ್ಕೂಲಲ್ಲಿ ಮಕ್ಕಳಿಗೆ ನಾಯಿ ಕಚ್ಚಿದಾಗ ಏನ್ ಮಾಡ್ಬೇಕು, ಏನೇನ್ ಪ್ರಿಕಾಷನ್ ತಗೋಬೇಕು, ನಿಮ್ ಮನೇಲಿ ನಾಯಿ ಸಾಕಿದ್ರೆ ನೀವ್ ಹೆಂಗ್ ನೋಡ್ಕೋಬೇಕು, ಯಾವ ತರ ವ್ಯಾಕ್ಸಿನ್ ಮಾಡಿಸ್ಬೇಕು, ಇದ್ರ ಬಗ್ಗೆ ನಾವು ಗಮನಿಸ್ಕೊಂತ ಹೋಗ್ತಾ ಇದೀವಿ. ಇದನ್ನೊಂದು ಅವೇರ್ನೆಸ್ ಅಂತ ಹೇಳ್ತೀವಿ, ಇದನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಇದಾದ್ಮೇಲೆ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡೋದು ಅಂದ್ರೆ ಈಗ ಕಚ್ಚುತ್ತಾ ಇದಾವೆ ಅನ್ನೋದಕ್ಕೆ ಯಾವ ತರ ಮಾಡ್ಬೋದು, ಒಂದು ಸಂತಾನ ಚಿಕಿತ್ಸೆ ಕೊಡ್ಬೋದು, ಇಲ್ಲ ಬೀದಿ ನಾಯಿಗೆ ವ್ಯಾಕ್ಸಿನ್ ಮಾಡೋದು, ಇದ್ರ ಬಗ್ಗೆನೂ ಗಮನ ಹರಿಸೋ. ಇಲ್ಲಿ ಏನಾಗುತ್ತೆ, ಈ ಸತಿ ಥೀಮ್ ಪ್ರಕಾರ ಹೋದ್ರೆ ಈ ಸತಿ ಥೀಮ್ ಬಂದು ಆಗ್ಲೇ ಹೇಳಿದೆ ಆಕ್ಟ್, ನಾವು ಈಗಲೇ ಆಕ್ಟ್ ಮಾಡಬೇಕು, ನಾನು ಆಕ್ಟ್ ಮಾಡಬೇಕು, ನೀವು ಆಕ್ಟ್ ಮಾಡಬೇಕು, ಪಬ್ಲಿಕ್ ಆಕ್ಟ್ ಮಾಡಬೇಕು. ನಾನೇನ್ ಮಾಡಬೇಕು, ಫಸ್ಟ್ ನಾನು ನಮ್ಮನೇಲಿ ನಾಯಿ ಇದ್ರೆ ನಮ್ಮ ನಾಯಿಗೆ ವ್ಯಾಕ್ಸಿನ್ ಮಾಡಿಸ್ಕೋಬೇಕು. ಅದ್ರ ಜೊತೆಗೆ ನಾನೇನ್ ಮಾಡ್ಬೇಕು, ನಾನು ಗೊತ್ತಿರೋರ್ಗೆ ನಾ ಇದ್ರ ಬಗ್ಗೆ ರೇಬಿಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಈ ತರ ಕಾಯಿಲೆ ಬರುತ್ತೆ, ನಿಮ್ ನಾಯಿಗೂ ವ್ಯಾಕ್ಸಿನ್ ಮಾಡ್ಕೊಳ್ಳಿ. ಅದು ನಾವು ನೀವು ಅಂದ್ರೆ ಈಗ ನೀವೇನ್ ಕೇಳ್ತಾ ಇರೋ, ನೀವೇನ್ ಕ್ರಮ ವಹಿಸ್ಬೇಕು, ನಿಮ್ ನಾಯಿ ಬೆಕ್ಕಿಗೆ ನೀವು ವ್ಯಾಕ್ಸಿನ್ ಹಾಕ್ಸ್ಕೋಬೇಕು. ನೀವು ರೇಬಿಸ್ ಬಗ್ಗೆ ತಿಳ್ಕೋಬೇಕು, ಈ ರೇಬಿಸ್ ಅಂದ್ರೆ ಏನು, ಹೆಂಗ್ ಬರುತ್ತೆ, ಯಾಕೆ ಈ ತರ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಈ ತರ ಎಲ್ಲ ರೇಡಿಯೋದಲ್ಲಿ ಇರ್ಬೋದು, ಟಿವಿಲಿ ಇರ್ಬೋದು, ಪೇಪರ್ ಅಲ್ಲಿ ಇರ್ಬೋದು, ಬೀದಿ ನಾಯಿ ಬಗ್ಗೆ ಯಾಕೆ ಇಷ್ಟೊಂದು ಹೇಳ್ತಾ ಇದಾರೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕು. ನಾವು ನೀವು ಆಯ್ತು. ಈಗ ಕಮ್ಯುನಿಟಿ ಅಂದ್ರೆ ಕಮ್ಯುನಿಟಿ ಅಂದ್ರೆ ನಾವೆಲ್ಲರೂ ಸರ್ ಏನ್ ಮಾಡ್ಬೇಕು, ಒಂದು ನಾವು ಒಂದು ಪಬ್ಲಿಕ್ ಜೊತೆ, ಪಬ್ಲಿಕ್ ಒಂದು ಗೌರ್ಮೆಂಟ್ ಜೊತೆನ ಕೈ ಜೋಡಿಸ್ಬೇಕು. ಕೈ ಜೋಡಿಸಿ ಒಂದು ನಾಯಿಗಳನ್ನ ಒಂದು ಸಂತಾನ ಚಿಕಿತ್ಸೆಗಿರ್ಬೋದು, ಇಲ್ಲ ನಿಮ್ ಮನೆ ಹತ್ರ ಬಂದಾಗ ನಿಮ್ ನಾಯಿಗಳಿಗೆ ವ್ಯಾಕ್ಸಿನ್ ಮಾಡಿಸೋದಿರ್ಬೋದು. ಆಮೇಲೆ ಜಾಗೃತಿ ಅಭಿಯಾನ, ರೇಬಿಸ್ ಬಗ್ಗೆ ಜಾಗೃತಿಲಿ ನೀವು ಎಲ್ಲರೂ ನಮ್ಮ ಜೊತೆ ಭಾಗಿವಹಿಸ್ಬೇಕು. ಇದ್ರ ಬಗ್ಗೆ ಒಂದು ಹೆಚ್ಚೆಚ್ಚು ಒಂದು ಬೋಧನಾ ಕಾರ್ಯಕ್ರಮಗಳು ನಾವು ಮಾಡ್ಕೋಬೇಕು. ಸಮುದಾಯಕ್ಕೆ ವ್ಯಾಕ್ಸಿನ್ ಮಾಡಿಸ್ಕೋಬೇಕಾಗುತ್ತೆ, ಎಲ್ಲ ವ್ಯಾಕ್ಸಿನ್ಗಳಿಗೆ, ನಾಯಿಗಳಿಗೆ, ಎಲ್ಲದಕ್ಕೂ ನಿಮ್ಮಲ್ಲಿರೋ ಎಲ್ಲ ಸಮುದಾಯದ ನಾಯಿಗಳಿಗೆ ವ್ಯಾಕ್ಸಿನ್ ಮಾಡಿಸ್ಕೋಬೇಕಾಗುತ್ತೆ. ಹಿಂಗೆ ನಾವು, ನೀವು ಮತ್ತೆ ಸಮುದಾಯ ಎಲ್ಲರೂ ಸೇರಿ ಒಟ್ಟಾಗಿ 20-30 ಅಂದ್ರೆ 2030 ರೇಬಿಸ್ ನ ಜೀರೋ ಮಾಡಬೇಕು ಅನ್ನೋದು ಒಂದು ಘೋಷವಾಕ್ಯದಲ್ಲಿ ನಾವು ಮುಂದೆ ಬರ್ತಾ ಇದೀವಿ. ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ, ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕಾದ ಒಂದು ಸಂಗತಿ ಇದು. ಸಾಮಾನ್ಯವಾಗಿ ರೇಬಿಸ್ ಕಾಯಿಲೆ ಅನ್ನುವಂಥದ್ದು ಯಾವ ವರ್ಗದ ಜನರಲ್ಲಿ ಹೆಚ್ಚಾಗಿ ಬರತಕ್ಕಂತಹ ಸಾಧ್ಯತೆ ಇರುತ್ತೆ. ಈಗ ಒಂದು ನಾವು ಹೇಳೋದು ಪ್ರೊಫೆಷನಲ್ಸ್ ಅಂತ ಹೇಳ್ತೀವಿ. ಪ್ರೊಫೆಷನಲ್ಸ್ ಅಂತ ಬಂದ್ರೆ ವೃತ್ತಿಪರರಲ್ಲಿ ಈಗ ನಾವು ವೆಟರ್ನರಿ ಡಾಕ್ಟರ್ ಇರ್ಬೋದು, ಇಲ್ಲ ಅನಿಮಲ್ ಹ್ಯಾಂಡ್ಲರ್ಸ್ ಅಂತ ಹೇಳ್ತೀವಿ, ನಮ್ಮಲ್ಲಿ ವರ್ಕ್ ಮಾಡೋರು ಕಾಂಪೌಂಡರ್ ಇರ್ಬೋದು, ಇಲ್ಲ ಇನ್ಸ್ಪೆಕ್ಟರ್ ಇರ್ಬೋದು, ಇವರಿಗೆ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಾವು ಡೇ ಟು ಡೇ ಅಂದ್ರೆ ದಿನನಿತ್ಯಗಳನ್ನ ನಾಯಿಗಳು ನೋಡ್ತಾ ಇರ್ತೀವಿ, ಬೆಕ್ಕುಗಳು ನೋಡ್ತಾ ಇರ್ತೀವಿ, ಕೆಲವು ಸತಿ ನಮ್ಗೆ ರೇಬಿಸ್ ಇದೆ ಅಂತ ಗೊತ್ತಾಗುತ್ತೆ, ಕೆಲವು ಸತಿ ಗೊತ್ತಾಗೋದಿಲ್ಲ. ನಾವು ಹೈಲಿ ಸಸೆಪ್ಟಿಬಲ್ ಅಂದ್ರೆ ನಾವು ತುಂಬಾ ಅದಕ್ಕೆ ಸಸೆಪ್ಟಿಬಲ್ ಇದ್ದೀವಿ ಅಂತ. ಅದಾದ್ಮೇಲೆ ಫಾರೆಸ್ಟ್ ಅಲ್ಲಿ ವರ್ಕ್ ಮಾಡೋದು ಎಲ್ಲ ಅರಣ್ಯಾಧಿಕಾರಿಗಳು, ಯಾಕಂದ್ರೆ ಅವ್ರು ಯಾವ್ದೋ ಒಂದು ಅನಿಮಲ್ ಕಾಂಟ್ಯಾಕ್ಟ್ ಬರ್ತಾರೆ, ಆ ಅನಿಮಲ್ ರೇಬಿಸ್ ಇದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ಮುಟ್ತಾರೆ, ಅವ್ರಿಗೆ ಬರೋ ಚಾನ್ಸಸ್ ಇದೆ. ಇನ್ನೊಂದು ರೆಸ್ಕ್ಯೂವರ್ಸ್ ಅಂತ ಹೇಳ್ತೀವಿ, ಈಗ NGOಗಳು ನಡೆಸ್ತಾ ಇದ್ದಾರೆ, NGO ನಡೆಸೋರು ಬೆಕ್ಕನ್ ಸಾಕ್ತಾ ಇದಾರೆ, ಮತ್ತೆ ಬೆಕ್ಕನ್ ಸರ್ ರೆಸ್ಕ್ಯೂ ಮಾಡ್ತಾರೆ, ನಾಯಿನ್ ರೆಸ್ಕ್ಯೂ ಮಾಡ್ತಾರೆ, ಇವ್ರು ಏನ್ ಮಾಡ್ತಾರೆ ಬನಿ ಹ್ಯಾಂಡಲ್ ಹಿಡಿಯಕ್ ಹೋಗ್ತಾರೆ, ಅಪ್ಪಿ ತಪ್ಪಿ ಕಚ್ಚುತ್ತೆ, ಇವ್ರಿಗೆ ಬರೋ ಚಾನ್ಸಸ್ ಇದೆ. ಆಮೇಲೆ ಮನೆಯಲ್ಲಿ ಈಗ ಬೆಕ್ಕು ನಾಯಿ ಸಾಕಿದ್ದಾರೆ, ಅದಕ್ಕೆ ವ್ಯಾಕ್ಸಿನ್ ಮಾಡಿಸಿರೋದಿಲ್ಲ, ಆ ನಾಯಿ ಬೇರೆ ನಾಯಿಂದ ಕಚ್ಚಿಸ್ಕೊಂಡ್ ಬರುತ್ತೆ, ಆ ಟೈಮಲ್ಲಿ ಇವ್ರೇನು ಮುದ್ದಾಡಕ್ ಹೋಗೋದು ಕೆಲವು ಸತಿ, ಇಲ್ಲ ನಾಯಿ ಕಚ್ಚುತ್ತೆ, ಇಲ್ಲ ನೆಕ್ಕುತ್ತೆ. ಈ ಒಂದು ಟೈಮಲ್ಲಿ ನೀವು ವ್ಯಾಕ್ಸಿನ್ ಮಾಡಿಸಿಲ್ಲ ನಿಮ್ ನಾಯಿಗೆ, ನಿಮ್ಮಲ್ಲಿ ಏನನ್ನ ಗಾಯ ಆಯ್ತು ಏನಾಯ್ತು, ನಿಮಗೂ ರೇಬಿಸ್ ಬರುವ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನೊಂದೇನ ಹೇಳ್ತೀವಿ, ಬೀದಿಲಿ ಓಡಾಡೋ ಮಕ್ಕಳು, ಅಂದ್ರೆ ಈಗ ಮಕ್ಕಳು ಟ್ಯೂಷನ್ಗೆ ಹೋಗ್ತಿರ್ತಾರೆ, ಸ್ಕೂಲ್ಗೆ ಹೋಗ್ತಿರ್ತಾರೆ, ಅವಾಗ ಏನಾಗೋಗುತ್ತೆ ಅಂದ್ರೆ ಒಂದ್ ಯಾವ್ದೋ ನಾಯಿ ಬರುತ್ತೆ ಕಚ್ಬಿಟ್ಟು ಹೊರಟೋಗುತ್ತೆ. ಲಿಸ್ಟ್ ಪ್ರಕಾರ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ 99% ರೇಬಿಸ್ ಕೇಸ್ಗಳು ನಾಯಿ ಕಡಿತದಿಂದ ಬರ್ತಾ ಇದಾವೆ. ಅದರಲ್ಲಿ 15 ವರ್ಷಗಳಿಂದ ಕಡಿಮೆ ಮಕ್ಕಳಲ್ಲಿ ಜಾಸ್ತಿ ರಿಪೋರ್ಟ್ ಆಗ್ತಾ ಇದೆ. 15 ವರ್ಷಕ್ಕಿಂತ ಕಡಿಮೆ ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ. ಏನಕ್ಕೆ ಅಂದ್ರೆ ದೊಡ್ಡವರಾದ್ರೆ ಸ್ವಲ್ಪ ಎದುರಿಸ್ಬಿಟ್ಟು ನಾಯಿನ ಓಡಿಸ್ತೀವಿ, ಮಕ್ಕಳೇನ್ ಮಾಡ್ತಾರೆ ಭಯ ಬಿದ್ದು ಓಡಕ್ ನಿಂತ್ಕಂತಾರೆ. ಅವೇನ್ ಮಾಡುತ್ತೆ, ನಾಯಿ ಆಟೋಮೆಟಿಕಲಿ ಅಟ್ಯಾಕ್ ಮಾಡುತ್ತೆ, ಅಟ್ಯಾಕ್ ಮಾಡಿ ಕಚ್ಚುತ್ತೆ, ಕಚ್ಚಿದ ಮೇಲೆ ನಾವೇನ್ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ, ಏ ಸುಮ್ನೆ ಪರ್ಚಿದೆ ಬಿಡು ಏನೂ ಆಗಲ್ಲ ಅಂತ. ಬಟ್ ಇದರಿಂದ ಮಕ್ಕಳುಗಳಲ್ಲಿ ರೇಬಿಸ್ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲರೂ ಗಮನ ವಹಿಸ್ಬೇಕು. ಆಮೇಲೆ ವಯಸ್ಸಾದವರು ಇರ್ಬೋದು, ಅಂದ್ರೆ ಯಾರು ಓಡಕ್ಕಾಗಲ್ಲ, ನಾಯಿ ಕಚ್ಚಕ್ ಬಂದಾಗ ರಿಯಾಕ್ಟ್ ಮಾಡಕ್ಕಾಗಲ್ಲ, ಇವರೆಲ್ಲರೂ ಸಸೆಪ್ಟಿಬಲ್ ಅಂದ್ರೆ ಒಂದು ಇದಕ್ಕೆ ಬರುವ ಚಾನ್ಸಸ್ ಜಾಸ್ತಿ ಇದೆ ಸರ್. ಈಗ ಈ ಒಂದು ರೇಬಿಸ್ ಕಾಯಿಲೆಯನ್ನ ಹರಡ್ತಕ್ಕಂಥದ್ದು ಪ್ರಾಣಿಗಳು ಅಂತ ಹೇಳಿದ್ರೆ, ಅದ್ರಲ್ಲೂ ಬಹಳ ಮುಖ್ಯವಾಗಿ ನಾಯಿ ಮತ್ತೆ ಬೆಕ್ಕಿನಿಂದ ಮನುಷ್ಯರಿಗೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಈ ನಾಯಿ ಮತ್ತೆ ಬೆಕ್ಕು ಕೂಡ ಲಸಿಕೆ ಅನ್ನುವಂಥದ್ದು ಇದೆಯಾ, ಇದ್ರೆ ಅವರು ಎಷ್ಟು ದಿವಸಕ್ಕೊಂದ್ಸಾರಿ ಹಾಕಿಸ್ಕೋಬೇಕು? ಈಗ ನಾಯಿ ಬೆಕ್ಕುಗಳಿಗೆ ನಾವು ಯಾರ ನಮ್ಮ ಹತ್ರ ನಾಯಿ ಪರ್ಚೇಸ್ ಮಾಡ್ಕೊಂಡ್ಬಂದ್ರು ನಾಯಿ ಸಾಕ್ತಾ ಇದೀವಿ ಅಂತ ಕೇಳಿದ್ರೆ ಫಸ್ಟ್ ವ್ಯಾಕ್ಸಿನ್ ಹೇಳ್ತೇವೆ. ಅದರಲ್ಲಿ ಮಕ್ಳಿಗಾಗ್ತಂಗೆ ಹೆಪಟೈಟಿಸ್ ಬಿ ಈ ತರ ಎಲ್ಲ ಬರುತ್ತೆ, ಆ ತರನು ವ್ಯಾಕ್ಸಿನ್ ಇದೆ. ಅದ್ರ ಜೊತೆಗೆ ರೇಬಿಸ್ ಕಂತನೇ ಸಪರೇಟ್ ವ್ಯಾಕ್ಸಿನ್ ಇದೆ. ಯೂಶ್ವಲಿ ತಂದೆ ತಾಯಿ ಅಂದ್ರೆ ನೀವೆಲ್ಲ ನಾಯಿ ಪರ್ಚೇಸ್ ಮಾಡ್ಕೊಂಡ್ ಬಂದಿರ್ತೀರಾ, ತಂದೆ ತಾಯಿಗೆ ವ್ಯಾಕ್ಸಿನ್ ಆಗಿದೆ ಅಂದ್ರೆ 3 ಮಂತ್ಸ್ಗೆ ನಾವು ವ್ಯಾಕ್ಸಿನ್ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ನೀವು ಒಂದು ನಾಯಿಗೆ 3 ತಿಂಗಳು ಆದ ತಕ್ಷಣ ನಾವು ರೇಬಿಸ್ ವ್ಯಾಕ್ಸಿನ್ ಸ್ಟಾರ್ಟ್ ಮಾಡ್ತೀವಿ. 3 ತಿಂಗಳಾದ್ಮೇಲೆ 1 ಡೋಸ್ ಕೊಡ್ತೀವಿ, ಆಮೇಲೆ 21 ದಿನ ಬಿಟ್ಟು ಇನ್ನೊಂದು ರೇಬಿಸ್ ವ್ಯಾಕ್ಸಿನ್ ಕೊಡ್ತೀವಿ. ಅದು ಮುಗ್ದಾದ್ಮೇಲೆ ಪ್ರತಿ ವರ್ಷ ರೇಬಿಸ್ ವ್ಯಾಕ್ಸಿನ್ ರಿಪೀಟ್ ಮಾಡ್ತಾ ಹೋಗ್ತೀವಿ. ಇದು ನಾಯಿಗೂ ಸೇಮು ಬೆಕ್ಕಿಗೂ ಸೇಮು ಇದ್ ಮಾಡ್ತೇವೆ. ಹಸು ಮತ್ತೆ ಮೇಕೆ ಕುರುಗಳಿಗೆ ಯೂಶ್ವಲಿ ನಾವು ವ್ಯಾಕ್ಸಿನ್ ಮಾಡೋದಿಲ್ಲ. ಅಪ್ಪಿ ತಪ್ಪಿ ನಾಯಿ ಕಚ್ಚಿತು ಬೇರೆ ಏನೋ ಕಚ್ಚಿದೆ ಅಂದಾಗ ಅವಾಗ ನಾವು ಪೋಸ್ಟ್ ಬೈಟ್ ವ್ಯಾಕ್ಸಿನೇಷನ್ ಅಂತ ಹೋಗ್ತೀವಿ. ಅಂದ್ರೆ ಬೈಟ್ ಆದ್ಮೇಲೆ ಅಲ್ಲಿ ಕಚ್ಚಿದ ಮೇಲೆ ಅದನ್ನೇನು 0, 7, 14, 18, 90 ಇದು ಸಿವಿಯಾರಿಟಿ ಮೇಲೆ ಇಷ್ಟು ದಿನ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಅಂತ ಹೇಳ್ತೀವಿ. ತುಂಬಾ ಸಿವಿಯರ್ ಆಗಿ ಕಚ್ಚಿದ್ದು ಅದು ರೇಬಿ ಸಸ್ಪೆಕ್ಟೆಡ್ ಇದು ಇಮ್ಯುನೋಗ್ಲೋಬಿಲಿನ್ಸ್ ನ ಗಾಯಿಸುತ್ತ ಇನ್ಫಿಲ್ಟ್ರೇಟ್ ಮಾಡಕ್ಕೆ ಇದು ಮಾಡ್ತೀವಿ. ಇದೇ ತರ ಮನುಷ್ಯರಲ್ಲೂ ಇದೇ ತರ ರಿಪೀಟ್ ಮಾಡ್ತಾರೆ. ಯಾವುದೇ ರೀತಿಯಾದ ಒಂದು ನಾಯಿ ಕಚ್ಚಿದೆ, ನಿಮಗೆ ಕಚ್ಚಲಿ ಇಲ್ಲ ಹಸು ಕಚ್ಚಲಿ ಇಲ್ಲ ನಾಯಿ ಕಚ್ಚಲಿ, ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಒಂದು ಹರಿಯುವ ನೀರಿನಲ್ಲಿ ಅಂದ್ರೆ ನಲ್ಲಿನ ಟ್ಯಾಪ್ ಆನ್ ಮಾಡ್ಕೊಂಡು ಹರಿಯುವ ನೀರಿನಲ್ಲಿ ಗಾಯ ತೊಳಿಬೇಕು. ಒಂದು 8-10 ಸತಿ ತೊಳಿಬೇಕಾಗತ್ತೆ. ಕಾರ್ಬಾಲಿಕ್ ಸೋಪ್ ಅಂದ್ರೆ ಎನಿ ನಿಮ್ಮ ಮನಸ್ಸಲ್ಲಿ ಮನೆಯಲ್ಲಿರೋ ಯಾವುದೇ ಒಂದು ಮೈ ಸೋಪ್ ನೀವು ಯೂಸ್ ಮಾಡಿ ಚೆನ್ನಾಗಿ ಉಜ್ಜಿ ತೊಳೆದು ವೈರಸ್ ನೀರಲ್ಲಿ ಆಚೆ ಹೋಗಿ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಬ್ಯಾಂಡೇಜ್ ಮಾಡೋದಾಗ್ಲಿ ಇಲ್ಲ ಅಂದ್ರೆ ನೀವು ಕಾಫಿ ಪುಡಿ ಹಾಕೋದಾಗ್ಲಿ ಅರಿಶಿನ ಪುಡಿ ಹಾಕೋದಾಗ್ಲಿ ಕೆಮ್ಮಣ್ಣು ಹಾಕೋದಾಗ್ಲಿ ಇಲ್ಲ ಮೆಣಸಿನ ಪುಡಿ ಹಾಕೋದಾಗ್ಲಿ ಮಾಡಬಾರ್ದು. ಮಾಡಿದ್ರೆ ಏನಾಗೋಗುತ್ತೆ, ವೈರಸ್ ಒಳಗಡೆನೆ ಉಳ್ಕೊಳ್ಳುತ್ತೆ. ನಾವು ಬ್ಯಾಂಡೇಜ್ ಹಾಕ್ಬಿಟ್ಟು ಇನ್ನೂ ಮಾಡಿ ಇನ್ನೂ ವೈರಸ್ ಮುಂದೆ ಹೋಗಂಗೆ ಮಾಡ್ತೀವಿ. ಅದ್ರ ಬಿಟ್ಟು ಯಾವುದೇ ಪ್ರಾಣಿಗಾಗ್ಲಿ ಇಲ್ಲ ಮನುಷ್ಯರಿಗಾಗ್ಲಿ ನಾಯಿ ಕಚ್ಚಿದ ತಕ್ಷಣ ಅರಿಯುವ ನೀರಿನಲ್ಲಿ ತೊಳಿಬೇಕು. ಮಿನಿಮಮ್ 8-9 ಸತಿ ನನ್ನ ಮಿನಿಮಮ್ ತೊಳಿಬೇಕು. ಜಾಸ್ತಿ ತೊಳೆದ್ರೆ ತಪ್ಪೇನಿಲ್ಲ. ತೊಳೆದಾದ್ಮೇಲೆ ಬೇಕಾದ್ರೆ ನೀವು ಯಾವ್ದಾನ ಒಂದು ಆಯಿಂಟ್ಮೆಂಟ್ ಹಚ್ಚಿ, ಇಲ್ಲಾಂದ್ರೆ ಟಿಂಚರ್ ಅಯೋಡಿನ ಹಾಕಲಿಲ್ಲ ಪೌಡಿನ ಅಡಿಯನ್ನ ಹಾಕಿ ಇಲ್ಲ ಡೆಟಲ್ ಅನ್ನ ಹಾಕಿ, ಆಮೇಲೆ ನೀವು ಡಾಕ್ಟರ್ನ ಸಂಪರ್ಸ್ಕೊಳ್ಳಿ. ಹಸು ಮತ್ತೆ ಮೇಕೆ ನಾಯಿ ಆದ್ರೆ ಪಶುವೈದ್ಯನ ಸಂಪರ್ಸ್ಕೊಳ್ಳಿ. ಮನುಷ್ಯರು ಕಚ್ಚಿದಂದ್ರೆ ನೀವು ಮಾಮೂಲಿ ವೈದ್ಯರನ್ನ ಸಂಪರ್ಸ್ಕೊಂಡು ಅದಕ್ಕೆ ವ್ಯಾಕ್ಸಿನೇಷನ್ ಮಿಕ್ಕಿದ್ದೆಲ್ಲ ಅವ್ರನ್ನ ಡಾಕ್ಟರ್ ಕನ್ಸಲ್ಟ್ ಮಾಡಿ ಮಾಡ್ಕೋಬೇಕಾಗತ್ತೆ. ರೇಬಿಸ್ ರೋಗ ಒಂದ್ಸಾರಿ ಬಂತು ಅಂತ ಹೇಳಿದ್ರೆ ಪ್ರಾಣಿಗಳಲ್ಲಿ ಮತ್ತೆ ಮನುಷ್ಯರಲ್ಲಿ ಯಾವೆಲ್ಲ ಲಕ್ಷಣಗಳು ಗೋಚರಿಸುತ್ತೆ? ನಿಮ್ ಪ್ರಾಣಿಗಳು ಬಂದ್ರೆ ನಾಯಿಯಲ್ಲಿ ಬಂದ್ರೆ ಒಂದು ನಾಯಿ ಜೊಲ್ ಸುರಿಸುತ್ತೆ, ಆಮೇಲೆ ಅಟ್ಯಾಕಿಂಗ್ ಬಿಹೇವಿಯರ್ ಸಿಕ್ ಸಿಕ್ಕದನ್ನೇ ಕಚ್ಚಕ್ ಹೋಗುತ್ತೆ. ನೀವ್ ಯಾರನ್ನ ಹೋಗ್ದಲ್ಲಿ ಬ್ಲೈಂಡ್ನೆಸ್ ಆಗಿ ಬಂದು ಏನು ಏಮ್ ಇಲ್ದಲೆ ಬಂದು ಕಚ್ಚುತ್ತೆ, ಏಮ್ ಇಲ್ದಂಗೆ ಅಂದ್ರೆ ಏನೋ ಎಲ್ಲ ವಾಕ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಬಿಹೇವಿಯರ್ ಚೇಂಜಸ್ ಇರುತ್ತೆ, ಅಟ್ಯಾಕಿಂಗ್ ಬಿಹೇವಿಯರ್ ಇರುತ್ತೆ, ಆಮೇಲೆ ವಾಯ್ಸ್ ಚೇಂಜ್ ಆಗುತ್ತೆ. ಇದು ನಿಮ್ಗೆ ಫ್ಯೂರಿಯಸ್ ಫಾರ್ಮ್ ಅಂತ ಹೇಳ್ತೀವಿ. ಡೌನ್ ಫಾರ್ಮ್ ಅಲ್ಲಿ ಸುಮ್ನೆ ಕೂತ್ಕೊಳ್ಳುತ್ತೆ, ಯಾವ್ದೇ ರೀತಿಯಾದ ಇದು ಬರೋದಿಲ್ಲ. ಆಮೇಲೆ ಕತ್ಲಿಂದ ಬೆಳಕಿಗೆ ಬಂದ್ರೆ ಭಯ ಬೀಳುತ್ತೆ, ಅಂದ್ರೆ ಏನು ಫೋಟೋಫೋಬಿಯಾ ಅಂತ ಹೇಳ್ತೀವಿ, ಅಂದ್ರೆ ಸನ್ ಸೂರ್ಯನ ಕಂಡು ಎದುರ್ಕೊಳ್ಳೋದು. ಇನ್ನೊಂದು ಹೈಡ್ರೋಫೋಬಿಯಾ ಅಂತ ಹೇಳ್ತೀವಿ, ನೀರ್ ಕಂಡ್ರೆ ಕುಡಿಯೋದಿಲ್ಲ, ನೀರ್ ಕಂಡ್ರೆ ಭಯ ಬೀಳುತ್ತೆ. ಅದಾದ್ಮೇಲೆ ಅದನ್ನ ಶಬ್ದ ಮಾಡಿದ್ರೆ ತುಂಬಾ ಎದುರುತ್ತೆ. ಈ ಮೂರು ಲಕ್ಷಣಗಳು ಇದೆ ಅಂದ್ರೆ ನೀವು ರೇಬಿಸ್ ಇದೆ ಅಂತ ಸಸ್ಪೆಕ್ಟ್ ಮಾಡಬಹುದು ನಾಯಿಗಳಲ್ಲಿ. ಹಸುಗಳಿಗೆ ಬಂದ್ರೆ ಸುಮ್ನೆ ಕಿರ್ಚುತ್ತೆ, ಬೆಲ್ಲೋಯಿಂಗ್ ಅಂತ ಹೇಳ್ತೀವಿ, ಸುಮ್ನೆ ಏನ್ ರೀಸನ್ ಇಲ್ದಲ್ಲಿ ಸುಮ್ನೆ ಕಿರ್ಚುತ್ತೆ, ಬಾಯಲ್ಲಿ ಜೊಲ್ ಸುರಿಸುತ್ತೆ, ಬಾಲ ಎತ್ಕೊಂಡು ಹೆಂಗಂದ್ರಂಗೆ ಓಡಾಡುತ್ತೆ, ಏಮ್ಲೆಸ್ ಆಗಿ ಹೋಗುತ್ತೆ, ಗುದ್ದುತ್ತೆ ಯಾರ್ಗನ ಹೋಗಿ. ಈ ತರ ಚಾನ್ಸಸ್ ಇದ್ದಾಗ ರೇಬಿಸ್ ಅಂತ ಹಸುಗಳಲ್ಲಿ ಹೇಳ್ಬೋದು. ನಿಮ್ ಮನುಷ್ಯಗ್ ಬಂದ್ರೆ ಒಂದು, ಈಗ ಆಲ್ರೆಡಿ ನೋಡಿದ್ರೆ 22 ವರ್ಷದ ಒಬ್ಬ ಕಬಡ್ಡಿ ಪ್ಲೇಯರ್ ಒಂದು ನಾಯಿನ ರೆಸ್ಕ್ಯೂ ಮಾಡಿ ಕಚ್ಚಿಸ್ಕೊಂಡು ರೇಬಿಸ್ ಬಂದು ಸಾತಿದ್ದಾರೆ. ಇದೆಲ್ಲ ಮನುಷ್ಯನಲ್ಲಿ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗುತ್ತೆ. ಬಾಯಲ್ಲಿ ಜೊಲ್ ಸ್ವಲ್ಪ ಮಟ್ಟಕ್ಕೆ ಬರ್ಬೋದು, ಬಟ್ ಬಿಹೇವಿಯರ್, ನೀರ್ ಕೊಡಕ್ ಹೋದ್ರೆ ನೀರ್ ಬೇಡ ಅನ್ನೋದು, ಕತ್ಲಲ್ಲಿ ಹೋಗಿ ಕೂತ್ಕೊಳ್ಳೋದು, ಬೆಳಕು ಲೈಟ್ ಹಾಕಿದ ತಕ್ಷಣ ಎದುರು ಬೀಳೋದು, ಇವೆಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇವೆಲ್ಲ ಬಂತು ಒಂದ್ಸತಿ ರೇಬಿಸ್ ದೃಢ ಆಯ್ತು ಅಂದ್ರೆ ಯಾವುದೇ ರೀತಿಯಾದ ಚಿಕಿತ್ಸೆ ಇಲ್ಲ. ಫೈನಲಿ ನಾವೇನು ಸಾಯೋವರೆಗೂ ಕಾಯ್ಬೇಕು, ಇದ್ ಮಾಡ್ಬೇಕಾಗುತ್ತೆ. ನಮ್ಮಲ್ಲಾದ್ರೆ ಒಂದು ನಾಯಿ ಬೆಕ್ಕು ಅಕಸ್ಮಾತ್ ಹಸುಗಳಿಗೆ ಬಂದ್ರೆ ನಾವು ದಯಾಮರಣ ಮಾಡ್ಬೋದು, ನಾವೇನು ಅನಸ್ತೀಶಿಯಾ ಡೋಸ್ ಇದೆಯೋ ಅದನ್ನ ಜಾಸ್ತಿ ಮಾಡಿ ಜೀವ ಹೋಗಂಗೆ ಮಾಡಿ ನಾವು ಇದನ್ ಮಾಡ್ಬೋದು. ಬಟ್ ಮನುಷ್ಯಲ್ಲಾದ್ರೆ ಹಂಗೆ ಅನುಭವಿಸ್ಕೊಂಡು ಅನುಭವಿಸ್ಕೊಂಡು ತುಂಬಾ ನೋವು ತಿನ್ಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ಈ ವಿಶ್ವ ರೇಬಿಸ್ ದಿನನ ನಾವು ಒಂದು ತಗೊಂಡು ನಾವು ಇದನ್ನ ಕಂಟ್ರೋಲ್ ಮಾಡಲೇಬೇಕು, ಈ ರೇಬಿಸ್ನ ನಾವು ನಿರ್ಮೂಲನೆ ಮಾಡಲೇಬೇಕು ಅನ್ನೋ ಒಂದು ಪ್ರಾಣ ತೊಟ್ಟು ಎಲ್ಲರೂ ಕೈ ಜೋಡಿಸಬೇಕಾದ ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಇತ್ತೀಚೆಗೆ ಈ ಪ್ರಾಣಿಗಳನ್ನ ಸಾಕಾಣಿಕೆ ಮಾಡುವಂತದ್ದು ಹೆಚ್ಚಾಗ್ತಾ ಇದೆ. ಪ್ರಾಣಿಗಳು ಅಂತ ಹೇಳಿದ್ರೆ ನಾವು ಏನು ಮನೆಯಲ್ಲಿ ನಾಯಿ ಮತ್ತೆ ಬೆಕ್ಕನ್ನ ಸಾಕ್ತೀವೋ ಈ ತರದ ಪ್ರಾಣಿಗಳು, ಅದರ ಜೊತೆಗೆ ಬೇರೆ ಬೇರೆ ತರಹದ ಬೆಕ್ಕುಗಳು ಬಂದಿದ್ದಾವೆ, ಇವುಗಳನ್ನ ತಂದು ಸಾಕ್ತಕ್ಕಂಥದ್ದು ಹೆಚ್ಚಾಗಿದೆ, ಅದರಲ್ಲೂ ಕೂಡ ಪಟ್ಟಣ ಪ್ರದೇಶಗಳಲ್ಲಿ. ಇದರ ಜೊತೆಗೆ ತಳಿ ಸಂವರ್ಧಕರು ಕೂಡ ಪಟ್ಟಣ ಪ್ರದೇಶಗಳಲ್ಲಿ ಹೆಚ್ಚಾಗಿದ್ದಾರೆ. ಈ ಪ್ರಾಣಿ ಪ್ರಿಯರು ಮತ್ತೆ ತಳಿ ಸಂವರ್ಧಕರು ರೇಬಿಸ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಜಾಗೃತಿಯನ್ನ ತಮ್ಮ ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ತಮಗೆ ಸಂಬಂಧಪಟ್ಟ ಹಾಗೆ ವಹಿಸಬೇಕು ಅಂತೀರಿ? ಒಂದು, ಈಗ ನೀವು ಹೇಳ್ದಂಗೆ ಈಗ ಬ್ರೀಡಿಂಗ್ ತಳಿ ಸಂವರ್ಧಕರು ಬ್ರೀಡಿಂಗ್ ಮಾಡ್ತಾ ಇದಾರೆ, ಬೇಜನ್ ಜನ ಇಲ್ಲ ಹಾಸನದಲ್ಲಿ ನಿಮ್ಗೆ 10-15 ಜನ ಮಿನಿಮಮ್ ಬ್ರೀಡರ್ ಸಿಗ್ತಾ ಇದಾರೆ. ಅಂದ್ರೆ ಡಾಗ್ ಬ್ರೀಡಿಂಗ್ ಮಾಡ್ತಾ ಇರೋರು ಇದಾರೆ, ಕ್ಯಾಟ್ ಬ್ರೀಡ್ ಮಾಡ್ತಾ ಇರೋರು ಇದಾರೆ, ಅದೇ ರೀತಿಯಾದ ಸಾಕೋರು ಇದಾರೆ. ಒಂದು, ನಾವ್ ಯಾರ್ಯಾರು ಈಗ ಬ್ರೀಡ್ ಮಾಡ್ತಾ ಇದ್ವಿ ಡಾಗ್ ಬ್ರೀಡಿಂಗ್ ಅಂತ ಹೇಳ್ತಾರೋ, ಇಲ್ಲ ನಾವ್ NGO ಅನಿಮಲ್ ರೆಸ್ಕ್ಯೂ ಮಾಡ್ತೀವಿ ಅಂತ ಹೇಳ್ತಾರೋ, ಪ್ರೊಫೈಲಾಕ್ಟಿಕ್ ಆಗಿ ವ್ಯಾಕ್ಸಿನ್ಗೆ ಹೋಗ್ಬೋದು. ಅಂದ್ರೆ ಕಾಯಿಲೆ ಬರೋದಕ್ಕಿಂತ ಮುಂಚೆನೆ ನಾವು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕಾಗತ್ತೆ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಅವ್ರು ಗೊತ್ತಿಲ್ಲದಲ್ಲೇ ನಾಯಿ ಮುಟ್ತಾ ಇರ್ತಾರೆ, ಅದು ಒಂದೇ ನಾಯಿ ಮುಟ್ಟೋದಿಲ್ಲ, ಡಿಫ್ರೆಂಟ್ ನಾಯಿಗಳು ಮುಟ್ಟೋದ್ರಿಂದ ಪ್ರೊಫೈಲ್ ಆಕ್ಟಿವ್ ವ್ಯಾಕ್ಸಿನ್ ಹೋಗ್ಬೋದು. ವ್ಯಾಕ್ಸಿನ್ ಮಾಡಿಸ್ಕೊಂಡು ತುಂಬಾ ಒಳ್ಳೇದು. ಇವ್ರನ್ನೆಲ್ಲ ಹೈ ರಿಸ್ಕ್ ಅಂತ ಹೇಳ್ತೀವಿ. ಈಗ ನಾವು ವೆಟರ್ನರಿ ಡಾಕ್ಟರ್ ಇರ್ಬೋದು, ಇಲ್ಲ ಅರಣ್ಯ ಸಿಬ್ಬಂದಿಗಳು ಇರ್ಬೋದು, ಇಲ್ಲ ಬ್ರೀಡರ್ ಇರ್ಬೋದು, ಇಲ್ಲ ರೆಸ್ಕ್ಯೂವರ್ಸ್ ಇರ್ಬೋದು, ಇವರೆಲ್ಲರೂ ಪ್ರೊಫೈಲ್ ಆಕ್ಟಿವ್ ವ್ಯಾಕ್ಸಿನ್. ಈಗ ನಾವು ಅಷ್ಟೇ ಎವ್ರಿ ವರ್ಷ ವ್ಯಾಕ್ಸಿನ್ಗೆ ಹೋಗ್ತೀವಿ, ಇಲ್ಲ 1-2 ವರ್ಷಕ್ಕೆ 1 ಸತಿನಾದ್ರೂ ನಾವು ವ್ಯಾಕ್ಸಿನ್ಗೆ ಹೋಗ್ಲೇಬೇಕು, ಯಾಕಂದ್ರೆ ನಾವು ಹೈ ರಿಸ್ಕ್ ಅಲ್ಲಿ ಇರ್ತೀವಿ. ಈಗ ಮಾಮೂಲಿ ಓನರ್ ಬಂದ್ರು ಅಂದ್ರೆ ಓನರ್ಗೆ ಏನ್ ಹೇಳ್ತೀವಿ ಅಂದ್ರೆ, ನೀವು ಸಾಕಿರೋ ನಾಯಿ ಮತ್ತೆ ಬೆಕ್ಕುಗಳಿಗೆ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ದಲೆ ವ್ಯಾಕ್ಸಿನ್ ಮಾಡಿಸ್ಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ಅಪ್ಪಿ ತಪ್ಪಿ ನೀವು ವ್ಯಾಕ್ಸಿನ್ ಆಗಿರೋ ನಾಯಿ ಕಚ್ಚಿರೋನು ನಾವೇನ್ ರೆಕಮೆಂಡ್ ಮಾಡ್ತೀವಿ, ನೀವು ದಯವಿಟ್ಟು ವ್ಯಾಕ್ಸಿನ್ಗೆ ಹೋಗಿ. ನೀವು ವ್ಯಾಕ್ಸಿನ್ ಹಾಕ್ಸಿರೋದಿರ ಅದನ್ನ ಹೇಳಿದೆ, ಟೈಟ್ ಎಸ್ಟಿಮೇಷನ್ ಮಾಡ್ಬೇಕು, ಟೈಟ್ರಲ್ಲಿ ಆಂಟಿಬಾಡಿ ನೋಡ್ಬೇಕು, ಆಂಟಿಬಾಡಿ ನೋಡ್ಕೊಂಡು ನಿಮ್ಗೆ ಡಿಸೀಸ್ ಬರಲ್ಲ, ಬೇಡ ಬಿಡಿ ವ್ಯಾಕ್ಸಿನ್ ಅಂತ. ಬಟ್ ಅದ್ರ ಬದಲು ನೀವು ಯಾವಾಗ್ಲೂ ವ್ಯಾಕ್ಸಿನ್ ತಾಂಡೇ ಇಲ್ಲ, ತಾಂಡಿದ್ರು ಬೂಸ್ಟ್ ಆಗುತ್ತೆ. ದಯವಿಟ್ಟು ನೀವು ಯಾವ್ದೇ ರೀತಿಯಾದ ನಾಯಿ ಕಚ್ಚಲಿ ಬೆಕ್ಕಚ್ಚಲಿ ಫಸ್ಟ್ ನೀವು ವ್ಯಾಕ್ಸಿನ್ ಮಾಡಿಸ್ಕೋಬೇಕು. ಅದ್ರ ಜೊತೆಗೆ ನೀವು ನಾಯಿ ಸಾಕ್ತಾ ಇದ್ರ ಬೆಕ್ ಸಾಕ್ತಾ ಇದ್ರ ವ್ಯಾಕ್ಸಿನ್ ಮಾಡ್ದಲ್ಲ ನಾನು ಸಾಕೋಕೆ ಯಾವ್ದೇ ಕಾರಣಕ್ಕೂ ಹೋಗ್ಬಾರ್ದು. ಏಕೆಂದ್ರೆ ನಿಮ್ ಮನೆಗೆ ಒಂದು ಸತಿ ನಾಯಿ ಬೇಕು ಅಂತಂದ್ರೆ ನಿಮ್ಗಿಂತನು ನಿಮ್ಮ ಚಿಕ್ಕ ಚಿಕ್ಕ ಮಕ್ಕಳು ತುಂಬಾ ಅಟ್ಯಾಚ್ ಆಗ್ತಾರೆ, ಬಾಯಿಗೆ ಬೆಳ್ಳಾಕ್ತಾರೆ, ಅದು ಬಂದು ಇವ್ರ ಮುಖ ನೆಕ್ಕುತ್ತೆ ಈ ತರ. ಈಗ ನಾವೇನ್ ಹೇಳ್ತಾರೆ ನಾಯಿ ಬೇಕು ಮುಂಚೆ ಪೆಟ್ ಅನಿಮಲ್ ಅಂತ, ಈಗ ನಾವೇನ್ ಕಂಪ್ಯಾನಿಯನ್ ಅನಿಮಲ್ ಅಂತ ಹೇಳ್ತೇವೆ. ಕಂಪ್ಯಾನಿಯನ್ ಅನಿಮಲ್ ಅಂದ್ರೆ ಫ್ಯಾಮಿಲಿ ಮೆಂಬರ್ ಗಿಂತ ಜಾಸ್ತಿಯಾಗಿ ನೋಡ್ತಾ ಇದ್ದಾರೆ. ಅಂದ್ರೆ ಈಗೇನು, ಈಗ ಮಗಂಗ್ ಹುಷಾರಿಲ್ಲ ಅಂದ್ರೆ ಈಗ ಎಷ್ಟೋ ಜನ ಬರ್ತಾರೆ, ನಮ್ಮ ಮತ್ತೆ ನಾಯಿ ಕರ್ಕೊಂಬಂದರು, ಅಮ್ಮ ಮತ್ತೆ ಮಗ ಇಬ್ರು ಬಂದಿರ್ತಾರೆ. ಒಂದು ನಾಯಿ ಒಂದು ದಿನ ಊಟ ಮಾಡಿದ್ರೆ ಅವ್ರ ಅಮ್ಮ ತಲೆ ಕೆಡಿಸ್ಕೊಂಡು ನಾಯಿನ ಹಾಸ್ಪಿಟಲ್ ಕರ್ಕೊಂಬಂದಿರ್ತಾರೆ ಮಗನ ಜೊತೆ. ಮಗ ಅಲ್ಲೇನ ಹೇಳ್ತಾನೆ, ನಮ್ಮಅಮ್ಮ ನಾನು ಒಂದಿನ ಊಟ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾಯಿ ಒಂದಿನ ಊಟ ಮಾಡ್ದಲ್ಲಿ ಇರೋದಕ್ಕೆ ನನ್ನೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಂಡು. ಏನಾಗ್ತಾ ಇದೆ ಅಂದ್ರೆ ಹೆಚ್ಚು ಹೆಚ್ಚು ಪ್ರೀತಿ ಜಾಸ್ತಿ ಆಗ್ತದೆ. ಈ ತರ ನೀವು ಪ್ರೀತಿ ಮಾಡೋದು ನಿಮ್ಮ ನಾಯಿ ಮತ್ತು ಬೆಕ್ಕುಗಳಿಗೆ ತೊಂದರೆ ಆಗ್ಬಾರ್ದು ಅಂದ್ರೆ ವ್ಯಾಕ್ಸಿನ್ ಮಾಡಿಸಿ. ಇದು ನಮ್ಮ ಕಲಕಳಿಯ ಪ್ರಾರ್ಥನೆ, ಎಕ್ಸ್ಪೆಷಲಿ ಬೆಕ್ಸ್ ಆಗ್ತಾ ಇರೋರು. ಈಗ ಏನಾಗ್ತಾ, ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಬೆಕ್ಸ್ ಆಗ್ತಾ ಇದಾರೆ. ಕೆಲವರು ವ್ಯಾಕ್ಸಿನೇಷನ್ ಅಂದ್ರೆ ಗೊತ್ತಿಲ್ಲ, ಈ ಒಂದು 2-3 ವರ್ಷ ಆದ್ಮೇಲೆ ಏನೋ ಪ್ರಾಬ್ಲಮ್ ಕರ್ಕೊಂಡ್ಬರ್ತಾರೆ. ವ್ಯಾಕ್ಸಿನ್ ಕೇಳಿದ್ರೆ ಸರ್ ವ್ಯಾಕ್ಸಿನ್ ಅಂದ್ರೆ ಏನು ಅಂತ ನಮ್ಮನ್ನೇ ಕ್ವಶನ್ ವಾಪಸ್ ಕೇಳ್ತಾರೆ. ಈ ಒಂದು ಇದರಲ್ಲಿ ನಾವು ಬದುಕ್ತಾ ಇದೀವಿ. ಎಷ್ಟೋ ಜನ ಗೊತ್ತಿಲ್ಲದಲ್ಲೇನೆ ಸತ್ತೋಗ್ತಾ ಇದಾರೆ ರೇಬಿಸ್ ಬಂದು. ನಾವು ಹೇಳ್ತಾ ಇರೋದು ಇವು ನೋಟ್ ಆಗಿರೋ, ನಾವು ಹೇಳ್ತಾ ಇರೋದು ಅಪ್ರಾಕ್ಸಿಮೇಟ್ಲಿ 50 ಜನ ಒಂದು ದಿನಕ್ಕೆ ಸಾಯ್ತಾ ಇದಾರೆ ಇಂಡಿಯಾದಲ್ಲಿ ಅಂತ ಹೇಳಿ, ಭಾರತದಲ್ಲಿ ಅಂತ ಹೇಳ್ತಾರೆ. ಗೊತ್ತಿಲ್ಲದಲ್ಲಿ ಎಷ್ಟು ಜನ ಸಾಯ್ತಾ ಇದಾರೋ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ವ್ಯಾಕ್ಸಿನೇಷನ್ ಇಸ್ ಅ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಅ ಕ್ಯೂರ್ ಅನ್ನಂಗೆ, ಯಾ ಪ್ರಿವೆನ್ಷನ್ ಇಸ್ ಓನ್ಲಿ ದ ಕ್ಯೂರ್, ನಥಿಂಗ್ ಇಸ್ ಪಾಸಿಬಲ್ ಅದರ್ ದನ್ ದಿಸ್. ನಿಮ್ಗೆ ಪ್ರಿವೆನ್ಷನ್ ತಡೆಗಟ್ಟುವುದು ಬಿಟ್ರೆ ಕ್ಯೂರ್ ಮಾಡಕ್ಕೆ ನಮ್ ಕೈಲಿ ಆಗದೇ ಇಲ್ಲ ಪರಿಸ್ಥಿತಿಲಿ ನಾವು ಇರೋದ್ರಿಂದ ಈ ರೇಬಿಸ್ ನ ತಡೆಯಬೇಕಾದ ಪರಿಸ್ಥಿತಿಲಿ ನಾವು ಇದೀವಿ ಇವತ್ತು. ಮುದ್ದು ಪ್ರಾಣಿಗಳಿಗೆ ಈ ರೇಬಿಸ್ ನ ವಿರುದ್ಧ ಲಸಿಕೆ ಎಲ್ಲೆಲ್ಲಿ ಸಿಗುತ್ತೆ? ಈಗ ನಾವು ಗೌರ್ಮೆಂಟ್ ಅಲ್ಲಿ ಅದೇಳಿವೆ, ಯಾವ್ದ್ರಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಈಗ ಡ್ರೈವ್ ನಡೆಯಿತು ನಮ್ಮಲ್ಲಿ. ಅಂದ್ರೆ ಫ್ರೀ ಆಗಿ ವ್ಯಾಕ್ಸಿನ್ ಕೊಟ್ಟಿದ್ದಾರೆ. ಈಗ ಫ್ರೀ ಆಗಿ ವ್ಯಾಕ್ಸಿನ್ ಕೆಲವು ಸತಿ ಕೆಲವು ಹಾಸ್ಪಿಟಲ್ ಸಿಗ್ತಾ ಇದೆ, ಫ್ರೀ ಆಗಿ ವ್ಯಾಕ್ಸಿನ್ ಮಾಡ್ತಾರೆ. ಇಲ್ಲ ಅಂದ್ರೆ ನೀವು ನಮ್ಮ ವೆಟರ್ನರಿ ಕಾಲೇಜ್ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನಗೆ ಬಂದ್ರೆ ಆ ಡೋಸ್ ಎಷ್ಟು MRP ಇರುತ್ತೆ ಅಷ್ಟು ಕಲೆಕ್ಟ್ ಮಾಡಿ ನಾವು ಹಾಕೊಡ್ತೀವಿ. ಈ ತರ ನೀವು ಎಲ್ಲೇ ಯಾವ್ದೇ ರೀತಿಯಾದ ಪಶುವೈದ್ಯಕೀಯ ಸಂಸ್ಥೆಗಳಿಗೋದ್ರು ವ್ಯಾಕ್ಸಿನ್ ಅವ್ರ ಹತ್ರ ಸಪ್ಲೈ ಇದ್ರೆ ಫ್ರೀ ಆಗಿ ಕೊಡ್ತಾರೆ, ಸಪ್ಲೈ ಇಲ್ಲ ಅಂದ್ರೆ ಪಕ್ಕದಲ್ಲಿ ಬರ್ಕೊಡ್ತಾರೆ, ಇಲ್ಲ ಅಂದ್ರೆ ಅವ್ರ ಹತ್ರ ಇದ್ರೆ ಹಾಕ್ಬಿಟ್ಟು ಇಷ್ಟು ಹಾಕ್ಬೋದು ಅಂತೇಳಿ ನಿಮ್ಗೆ ಅಮೌಂಟ್ ಹೇಳ್ಬೋದು. ಯೂಶ್ವಲಿ ಏನಾಗ್ತದೆ, ಈಗ ಸದ್ಯಕ್ಕೆ ನಮ್ಮಲ್ಲಿ ಸಪ್ಲೈ ಇದೆ ಎಲ್ಲಿ, ಒನ್ಲಿ EHS&VS ಅಂದ್ರೆ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಫ್ರೀ ಆಗಿ ಸಿಗುತ್ತೆ. ಈಗ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಬಂದ್ರೆ ನಾವೇನ್ ಮಾಡ್ತೀವಿ, ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡಿರ್ತೀವಿ, ಅದ್ರ ಮೇಲೆ ಎಷ್ಟು ರೇಟ್ ಇರುತ್ತೋ ಅಷ್ಟು ನಾವು ಅವ್ರಿಗೆ ಓನರ್ಗೆ ಚಾರ್ಜ್ ಮಾಡಿ ನಾವು ರೇಬಿಸ್ ವ್ಯಾಕ್ಸಿನ್ ಹಾಕೊಡ್ತಾ ಇದ್ದೀವಿ. ಈ ವ್ಯಾಕ್ಸಿನ್ ಅವೈಲಬಲ್ ಇದೆ, ನೀವು ಎಲ್ಲೇ ಹೋದ್ರೂ ಸಿಗುತ್ತೆ. ತಾವಾಗಲೇ ಹೇಳಿದ್ರಿ, ವಿಶ್ವ ಆರೋಗ್ಯ ಸಂಸ್ಥೆ 2030 ಹೊತ್ತಿಗೆ ಈ ಒಂದು ರೇಬಿಸ್ ಅನ್ನುವಂಥದ್ದು ಶೂನ್ಯ ಆಗಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒನ್ ಹೆಲ್ತ್ ಅನ್ನುವಂಥದ್ದು ಎಷ್ಟು ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ? ಆವಾಗಲೇ ಹೇಳಿದ ಪ್ರಕಾರ ಏನಂದ್ರೆ, ಫಸ್ಟು ವೆಟರ್ನರಿಯನ್ಸ್ ಬರ್ತೇವೆ, ವೆಟರ್ನರಿ ಡಾಕ್ಟರ್ಗಳು ಬರ್ತೇವೆ, ಅರಣ್ಯ ಅಧಿಕಾರಿಗಳು ಬರ್ತೇವೆ, ಮೆಡಿಕಲ್ ಡಾಕ್ಟರ್ ಬರ್ತೇವೆ, ಮತ್ತೆ ಎನ್ವೈರನ್ಮೆಂಟ್ ಪಬ್ಲಿಕ್ ಬರುತ್ತೆ. ಮೂರು ಜನ ಒಟ್ಟಾಗಿ ಸೇರಿದರೆ ಮಾತ್ರ ಇದನ್ನ ನಾವು ತಡೆಗಟ್ಟಬಹುದು. ನಾನೊಬ್ಬನೇ ವೆಟರ್ನರಿಯನ್ನ ನಾನೊಬ್ಬನೇ ಕಂಟ್ರೋಲ್ ಮಾಡ್ತೀನಿ, ಆಗೋದಿಲ್ಲ. ಮೆಡಿಕಲ್ ಡಾಕ್ಟರ್ ಆಗಿ ಅವ್ರು ನಾನು ಇಲ್ಲ ನಾನು ಓನ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ, ಆಗೋದಿಲ್ಲ. ಪಬ್ಲಿಕ್ಕು ನೀವು ಇದನ್ನು ನೀವು ನಾವು ನಮ್ಮ ಪಾಡಿಗೆ ನಾವು ಇರ್ತೀವಿ, ನಾವು ಮೂರು ಜನ ಒಟ್ಟಾಗಿ ಸೇರಿದರೆ ಇದನ್ನ ಕಂಟ್ರೋಲ್ ಮಾಡುವ, ಅದನ್ನೇ ಒನ್ ಹೆಲ್ತ್ ಅಂತ ಕರೀತಾ ಇದ್ದೀವಿ. ಎನ್ವೈರನ್ಮೆಂಟು ಬರುತ್ತೆ, ನಾವು ಬರ್ತೀವಿ, ಎಲ್ಲರೂ ಬರ್ತೀವಿ, ಎಲ್ಲ ಒಟ್ಟಾಗಿ ಸೇರಿ ಈ ರೋಗಗಳನ್ನ ತಡೆಯಬಹುದು. ಹೆಂಗ್ ಮಾಡ್ಬೋದು? ಒಂದು ಲಸಿಕೆ, ಇನ್ನೊಂದು ಜಾಗೃತಿ, ರೇಬಿಸ್ ಬಗ್ಗೆ ನಾವು ಜಾಗೃತಿ ಮೂಡಿಸ್ಬೇಕು, ಯಾಕೆ ಇಷ್ಟು ಇಂಪಾರ್ಟೆಂಟ್ ಇದೆ ಏನಂತ. ಆಮೇಲೆ ಜವಾಬ್ದಾರಿಯಿಂದ ಎಲ್ಲರೂ ಕೆಲಸ ಮಾಡಬೇಕು. ಅದೊಂದು, ಈ ಮೂರು ಜನ ಸೇರಿಕೊಂಡು ಈ ಮೂರನ್ನು ಗಮನದಲ್ಲಿ ಇಟ್ಕೊಂಡು ನಾವು ಮುಂದೆ ಹೋದ್ರೆ, ನಾವು ಯಾವ್ದು ಏನು ಘೋಷವಾಕ್ಯ ಇದೆ 2030 ನಾವು ರೇಬಿಸ್ನ ಜೀರೋ ಮಾಡಬೇಕು ಅಂತ ಏನು ಪಣ ತೊಟ್ಟಿದ್ದೀವೋ ಅದನ್ನ ನಾವು ನೆರವೇರಿಸಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. September 28 ದಿನಾಂಕವನ್ನ ವಿಶ್ವ ರೇಬಿಸ್ ದಿನವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಹಾಸನದಲ್ಲಿರತಕ್ಕಂತಹ ಪಶುವೈದ್ಯಕೀಯ ಮಹಾವಿದ್ಯಾಲಯ ಈ ಸಾಲಿನಲ್ಲಿ ಈ ಒಂದು ಆಚರಣೆಯನ್ನ ಹೇಗೆ ಮಾಡ್ತಾ ಇದೆ? ಈ ಒಂದು ಆಚರಣೆಯನ್ನು ನಾವು ಒಂದು ಫ್ರೀ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಕ್ಯಾಂಪ್ ಮುಖಾಂತರ ಮಾಡಬೇಕು ಅಂತೇಳಿ ಆಲ್ರೆಡಿ ಮಾತಾಡಿದ್ದೀವಿ. ಘೋಷವಾಕ್ಯದೊಂದಿಗೆ ಯು ಮೀ ಅಂಡ್ ಕಮ್ಯುನಿಟಿ ಸೇರ್ಕೊಂಡು ಹಾಕ್ನವು ಅಂತೇಳಿ ಈಗಲೇ ನಾವು ತಕ್ಷಣದಿಂದ ಮಾಡಬೇಕು ಅಂತೇಳಿ ಒಂದು ಫ್ರೀ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಕ್ಯಾಂಪನ್ನು ನಾವು ಮತ್ತು ಪಶು ವೈದ್ಯಕೀಯ ಮತ್ತು ಪಶು ಸೇವಾ ಇಲಾಖೆ ಹಾಸನದಲ್ಲಿ ಸೇರಿಕೊಂಡು ಒಟ್ಟಾಗಿ ಇದೊಂದು ಆಚರಣೆ ಮಾಡಬೇಕು ಅನ್ನೋದು ನಾವು ಪ್ಲಾನ್ ಮಾಡಿದ್ದೀವಿ. ಇದನ್ನು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಒಂದು ಪ್ರಸಾರ ಮಾಡಿಸಿ ಜನಗಳಲ್ಲಿ ಅರಿವು ಮೂಡಿಸಿ ಆ ದಿನ ಬರುವಂತೆ ನೋಡ್ಕೊಂತೀವಿ. ರೇಬಿಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಡಾಕ್ಟರ್? ನನ್ನ ಒಂದು ಮೊಬೈಲ್ ಸಂಖ್ಯೆ ತಗೋಬಹುದು, 9844013710. ತಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9844013710. ಒಳ್ಳೆದು ಡಾಕ್ಟರ್ DR ಮಂಜುನಾಥ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ರೇಬಿಸ್ ದಿನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ವಿಶ್ವ ರೇಬಿಸ್ ದಿನ September 28 ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ DR ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿ ಕಲ್ಯಾಣ ಪಾಕ್ಷಿಕ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಗುರುಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಅಣಬೆ ರೋಗ ಗ್ಯಾನೋಡರ್ಮ ಲಿಸಿಡೆಮ್ ಹಾಗೇನೆ ಕಾಂಡ ಸೋರುವ ರೋಗ ಮತ್ತು ಇವುಗಳ ಹತೋಟಿ ಕ್ರಮಗಳ ಕುರಿತಂತಹ ವಿಚಾರಗಳನ್ನು ಗಮನಿಸೋಣ. ತೆಂಗಿನಲ್ಲಿ ಕಂಡುಬರುವ ಅಣಬೆ ರೋಗ ಗ್ಯಾನೋಡರ್ಮ ಲಿಸಿಡೆಮ್ ಈ ಕುರಿತ ರೋಗದ ಲಕ್ಷಣಗಳನ್ನು ನೋಡೋಣ. ಕಾಂಡದ ಕೆಳಭಾಗದಲ್ಲಿ ಅಂದರೆ ನೆಲಮಟ್ಟದಿಂದ ಗರಿಷ್ಠ 10-12 ಅಡಿಯವರೆಗೆ ಕಂದು ಮಿಶ್ರಿತ ಕೆಂಪು ಬಣ್ಣದ ರಸ ಸೋರ್ತಾ ಇರುತ್ತೆ. ತೆಂಗಿನ ಮರದಲ್ಲಿ ಕೆಳಭಾಗದ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ನಂತರ ಒಂದೊಂದಾಗಿ ಮರದಲ್ಲಿಯೇ ಜೋತು ಬೀಳುತ್ತವೆ. ರೋಗದ ತೀವ್ರತೆಯಿಂದ ಬಳಲುತ್ತಿರುವ ಮರಗಳಲ್ಲಿ ಕಾಯಿಗಳ ಗಾತ್ರ ಮತ್ತು ಗುಣಮಟ್ಟ ಕಡಿಮೆಯಾಗಿರುತ್ತೆ. ರೋಗದ ತೀವ್ರತೆಯಲ್ಲಿ ಮರದ ಬುಡದಲ್ಲಿ ಬಟ್ಟಲಿನಾಕಾರದ ಅಣಬೆಗಳು ಕಂಡುಬರುತ್ತವೆ. ಈ ಅಣಬೆಗಳು ಮೊದಲು ವರ್ಣಮಯವಾಗಿದ್ದು ಕ್ರಮೇಣ ಕಿತ್ತಲೆ ಬಣ್ಣಕ್ಕೆ ತಿರುಗುತ್ತವೆ. ರೋಗದ ತೀವ್ರತೆ ಹೆಚ್ಚಾದಂತೆ ಕೊನೆಯ ಹಂತದಲ್ಲಿ ಮರವು ಸತ್ತು ಹೋಗುವ ಸಾಧ್ಯತೆ ಇರುತ್ತೆ. ಈ ಅಣಬೆ ರೋಗವನ್ನು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತಂದ್ರೆ, ರೋಗಾಣುವು ಮಣ್ಣಿನಲ್ಲಿ ಇರೋದ್ರಿಂದ ಹಾಗೇನೆ ನೀರಿನ ಮೂಲಕ ಹರಡೋದ್ರಿಂದ ರೋಗ ಪೀಡಿತ ಮರದ ಸುತ್ತ ಕಟ್ಟೆಯನ್ನ ಕಟ್ಟಬೇಕಾಗುತ್ತೆ. ಮರದ ಕಾಂಡದಿಂದ 2 ಅಡಿ ದೂರದಲ್ಲಿ 1.5 ಅಡಿ ಅಗಲವಾದ 1.5 ಅಡಿ ಆಳದ 5-6 ಗುಂಡಿಗಳನ್ನು ತೋಡಬೇಕು. ರೋಗ ಪೀಡಿತ ಮರದ ಬೇರುಗಳನ್ನು ಆರೋಗ್ಯಶಾಲಿ ಮರದ ಬೇರುಗಳಿಂದ ಬೇರ್ಪಡಿಸಿ ರೋಗ ಹರಡದಂತೆ ತಡಿಬೇಕು. ಹಾಗೇನೆ ಬೇರುಗಳಿಗೆ ಉಸಿರಾಟಕ್ಕೆ ಅನುಕೂಲವನ್ನ ಮಾಡಿಕೊಡಬೇಕು. ತೆಂಗಿನ ತೋಟದಲ್ಲಿ ಮರಗಳ ಸಾಲಿನ ಪಕ್ಕದಲ್ಲಿ ಕಾಲುವೆಗಳು ಇಲ್ಲವೇ ಟ್ರೆಂಚ್ಗಳನ್ನ ಮಾಡಿಕೊಳ್ಬೇಕಾಗತ್ತೆ. ಹಾಗೇನೆ ಅವುಗಳನ್ನು ತೆಂಗಿನ ತ್ಯಾಜ್ಯದಿಂದ ತುಂಬಿಸಬೇಕು. ಮಧ್ಯಂತರ ಇಲ್ಲವೇ ಅಂತರ ಬೇಸಾಯ ಮಾಡುವಾಗ ತೆಂಗಿನ ಮರಗಳ ಕಾಂಡ ಅಥವಾ ಬೇರುಗಳಿಗೆ ಹಾನಿಯಾಗದಂತೆ ನೋಡಿಕೊಳ್ಬೇಕು. ಇನ್ನು ಶಿಫಾರಸು ಮಾಡಿದ 250 ಗ್ರಾಂ ಸಾರಜನಕ, 150 ಗ್ರಾಂ ರಂಜಕ ಮತ್ತು 600 ಗ್ರಾಂ ಪೊಟ್ಯಾಶ್ ಇವುಗಳ ಜೊತೆಗೆ 25 ಕೆಜಿ ಕೊಟ್ಟಿಗೆ ಗೊಬ್ಬರ, 3 ಕೆಜಿ ಬೇವಿನ ಹಿಂಡಿ ಇವುಗಳನ್ನು ಪ್ರತಿ ಮರಕ್ಕೆ ವರ್ಷಕ್ಕೆ 2-2 ಬಾರಿ ಕೊಡಬೇಕು. ರೋಗಗ್ರಸ್ತ ಮರಗಳಿಗೆ 125 ಗ್ರಾಂ ಟ್ರೈಕೋಡರ್ಮ ಹಾರ್ಜಿಯಾನಮ್ ಎಂಬ ಜೈವಿಕ ಪುಡಿಯನ್ನು 50 ಕೆಜಿ ಕೊಟ್ಟಿಗೆ ಗೊಬ್ಬರದಲ್ಲಿ ಬೆರೆಸಿ ಮರದ ಸುತ್ತಲೂ ಅಗೆದು ಮಣ್ಣಿಗೆ ಹಾಕಬೇಕಾಗತ್ತೆ. ಇನ್ನು ಔಷಧೋಪಚಾರ ಏನ್ ಮಾಡಬೇಕು ನೋಡೋದಾದ್ರೆ, ರೋಗಕ್ಕೆ ತುತ್ತಾದ ಅಥವಾ ರಸ ಸೋರುತ್ತಿರುವ ಭಾಗವನ್ನು ಹರಿತವಾದ ಬಾಚಿಯಿಂದ ಕೆತ್ತಿ ಅದನ್ನ ತೊಳೆದು ನಂತರ 5% ಟ್ರೈಡೆಮಾರ್ಫ್ ಅಂತಂದ್ರೆ ಕ್ಯಾಲಿಕ್ಸಿನ್ ಇಲ್ಲವೇ 1% ಬೋರ್ಡೋ ದ್ರಾವಣವನ್ನ ಲೇಪಿಸಬಹುದು. ಹಾನಿಯಾದ ಮರಗಳನ್ನು ಪ್ರಾಥಮಿಕ ಹಂತದಲ್ಲಿ ಗುರುತಿಸಿ ಟ್ರೈಡೆಮಾರ್ಫ್ ಕ್ಯಾಲ್ಸಿಕಿನ್ ಶಿಲೀಂಧ್ರನಾಶಕವನ್ನು 5 ಮಿಲಿ 100 ಮಿಲಿಲೀಟರ್ ನೀರಿಗೆ ಬೆರೆಸಿ ಅಥವಾ ಹೆಕ್ಸೋಕೊನೋಜೋಲ್ ಇದನ್ನ 3 ಮಿಲಿ 100 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿ ಬೇರಿನ ಮೂಲಕ ಉಪಚರಿಸಬಹುದು ಹಾಗೂ ಮರದ ಸುತ್ತಲೂ ಡ್ರಂಚ್ ಮಾಡುವುದು. ಈ ರೀತಿಯ ಔಷಧೋಪಚಾರವನ್ನ ಯಾವಾಗ ಮಾಡಬೇಕು ಅಂತಂದ್ರೆ ವರ್ಷಕ್ಕೆ 3 ಸಲ ಮಾಡಬೇಕಾಗತ್ತೆ. ಏಪ್ರಿಲ್ ಮೇ ತಿಂಗಳಲ್ಲಿ 1 ಸಲ ಮಾಡಿದರೆ ನಂತರ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮಾಡಬಹುದು. ಹಾಗೇನೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನೀವು ಔಷಧೋಪಚಾರವನ್ನ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಇಲ್ಲವೇ ಹೋಬಳಿ ಮಟ್ಟದಲ್ಲಿ ಇರುವ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಬಹುದು. ರೈತ ಬಾಂಧವರೇ, ಅಣಬೆ ರೋಗ ತೆಂಗಿನಲ್ಲಿ ಯಾವಾಗ ಕಂಡುಬರುತ್ತೆ, ರೋಗ ಲಕ್ಷಣಗಳು ಹೇಗಿರುತ್ತೆ, ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಜೊತೆಗೆ ಔಷಧೋಪಚಾರ ಮಾಡುವ ವಿಚಾರಗಳನ್ನು ತಿಳ್ಕೊಂಡ್ರಲ್ಲ, ಈಗ ಕೇಳೋಣ ತೆಂಗಿನಲ್ಲಿ ಕಾಂಡ ಸೋರುವ ರೋಗ ಮತ್ತು ನಿರ್ವಹಣಾ ಕ್ರಮ ಹಾಗೇನೆ ಔಷಧೋಪಚಾರ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ರೋಗದ ಲಕ್ಷಣಗಳನ್ನು ಗಮನಿಸಿದಾಗ ನೆಲದಿಂದ 5-6 ಅಡಿ ಎತ್ತರದಲ್ಲಿ ಕಾಂಡಗಳು ಕಂದು ಬಣ್ಣದ ದ್ರವ ಸೋರುವಿಕೆ ಕಂಡುಬಂದು ಕೊಳೆಯುವಂತಾಗಿ ಬಿರುಕು ಬಿಟ್ಟು ಅಂಟು ದ್ರವ ಹೊರಸೂಸ್ತಾ ಇರುತ್ತೆ. ಇಂತಹ ಹಲವಾರು ಬಿರುಕುಗಳು ವೃದ್ಧಿಗೊಂಡು ಕಾಂಡವನ್ನ ಬಲಹೀನವನ್ನಾಗಿ ಮಾಡಿ ಇಳುವರಿ ಕಡಿಮೆಯಾಗುತ್ತೆ. ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳದೆ ಹೋದರೆ ಮರ ಸಂಪೂರ್ಣವಾಗಿ ಒಣಗಿ ಹೋಗುವ ಸಾಧ್ಯತೆ ಇರುತ್ತೆ. ಕಾಂಡ ಸೋರುವ ರೋಗದ ನಿರ್ವಹಣಾ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳಬೇಕು ಅಂತಂದ್ರೆ, ರೋಗಾಣುವು ಮಣ್ಣಿನಲ್ಲಿ ಬದುಕುಳಿಯುವ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ, ಹಾಗೆಯೇ ನೀರಿನ ಮೂಲಕ ಹರಡೋದ್ರಿಂದ ರೋಗ ಪೀಡಿತ ಮರದ ಮೂಲಕ ರೋಗ ಸಹಿತ ಮರಕ್ಕೆ ನೀರು ಹಾಯದಂತೆ ಎಚ್ಚರವನ್ನ ವಹಿಸಬೇಕು. ಹಾಗೇನೆ ಮರದ ಸುತ್ತ ಕಟ್ಟೆಯನ್ನು ಕಟ್ಟಬೇಕು. ಮರದ ಕಾಂಡದಿಂದ 2 ಅಡಿ ದೂರದಲ್ಲಿ 1.5 ಅಡಿ ಅಗಲವಾದ 1.5 ಅಡಿ ಆಳದ 5-6 ಗುಂಡಿಗಳನ್ನು ತೋಡಿ ರೋಗ ಪೀಡಿತ ಮರದ ಬೇರುಗಳನ್ನು ಆರೋಗ್ಯಶಾಲಿ ಮರದ ಬೇರುಗಳಿಂದ ಬೇರ್ಪಡಿಸಿ ರೋಗ ಹರಡದಂತೆ ತಡಿಬೇಕಾಗುತ್ತೆ. ಹಾಗೇನೆ ಬೇರುಗಳಿಗೆ ಉಸಿರಾಟಕ್ಕೆ ಅನುಕೂಲವನ್ನ ಮಾಡಿಕೊಡಬೇಕು. ತೆಂಗಿನ ತೋಟದಲ್ಲಿ ಮರಗಳ ಸಾಲಿನ ಪಕ್ಕದಲ್ಲಿ ಕಾಲುವೆಗಳು ಇಲ್ಲವೇ ಟ್ರೆಂಚ್ಗಳನ್ನು ಮಾಡಬೇಕು. ಹಾಗೆಯೇ ಅವುಗಳನ್ನು ತೆಂಗಿನ ತ್ಯಾಜ್ಯದಿಂದ ಮುಚ್ಚಬಹುದು. ಶಿಫಾರಸು ಮಾಡಿದ 250 ಗ್ರಾಂ ಸಾರಜನಕ, 150 ಗ್ರಾಂ ರಂಜಕ ಮತ್ತು 600 ಗ್ರಾಂ ಪೊಟ್ಯಾಶ್ ಜೊತೆಗೆ 25 ಕೆಜಿ ಕೊಟ್ಟಿಗೆ ಗೊಬ್ಬರ, 3 ಕೆಜಿ ಬೇವಿನ ಹಿಂಡಿಯನ್ನು ಪ್ರತಿ ಮರಕ್ಕೆ ವರ್ಷಕ್ಕೆ 2 ಬಾರಿ ಕೊಡಬೇಕು. ರೋಗಗ್ರಸ್ತ ಮರಗಳಿಗೆ 125 ಗ್ರಾಂ ಟ್ರೈಕೋಡರ್ಮ ಹಾರ್ಜಿಯಾನಂ ಎಂಬ ಜೈವಿಕ ಪುಡಿಯನ್ನು 50 ಕೆಜಿ ಕೊಟ್ಟಿಗೆ ಗೊಬ್ಬರದಲ್ಲಿ ಬೆರೆಸಿ ಮರದ ಸುತ್ತಲೂ ಅಗೆದು ಮಣ್ಣಿಗೆ ಹಾಕಬೇಕಾಗುತ್ತೆ. ಗಮನಿಸಿಕೊಳ್ಳಿ, ಈ ರೋಗ ನಿಯಂತ್ರಿಸಲು ಔಷಧೋಪಚಾರದ ಜೊತೆಗೆ ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಮುಖ್ಯ. ಹಾಗಾದರೆ ಏನು ಔಷಧೋಪಚಾರ ಮಾಡಬೇಕು ನೋಡೋಣ. ರೋಗಕ್ಕೆ ತುತ್ತಾದ ಅಥವಾ ರಸ ಸೋರುತ್ತಿರುವ ಭಾಗವನ್ನು ಹರಿತವಾದ ಬಾಚಿಯಿಂದ ಕೆತ್ತಿ ಅದನ್ನು ತೊಳೆದು ನಂತರ 5% ಟ್ರೈಡೆಮಾರ್ಫ್ ಅಥವಾ 1% ಬೋರ್ಡೋ ದ್ರಾವಣವನ್ನು ಲೇಪಿಸಬೇಕಾಗತ್ತೆ. ಹಾನಿಯಾದ ಮರಗಳನ್ನು ಪ್ರಾಥಮಿಕ ಹಂತದಲ್ಲಿ ಗುರುತಿಸಿ ಟ್ರೈಡೆಮಾರ್ಫ್ ಶಿಲೀಂದ್ರನಾಶಕವನ್ನು 5 ಮಿಲಿಲೀಟರ್ ತೆಗೆದುಕೊಂಡು 100 ಮಿಲಿಲೀಟರ್ ನೀರಿಗೆ ಬೆರೆಸಿ ಅಥವಾ ಎಕ್ಸೋಕೊನೋಜಾಲ್ ಅನ್ನು 3 ಮಿಲಿ ತೆಗೆದುಕೊಂಡು 100 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿ ಬೇರಿನ ಮೂಲಕ ಉಪಚಾರವನ್ನ ಮಾಡಬೇಕು. ಹಾಗೇನೆ ಮರದ ಸುತ್ತಲೂ ಟ್ರೆಂಚ್ ಮಾಡಬೇಕಾಗತ್ತೆ. ಇದನ್ನ ಯಾವಾಗ ಉಪಚಾರ ಮಾಡಬೇಕು ಅಂತಂದ್ರೆ ವರ್ಷಕ್ಕೆ 3 ಬಾರಿ ಮಾಡಬೇಕು. ಮೊದಲನೇದಾಗಿ ಏಪ್ರಿಲ್ ಮೇ, ನಂತರ ಸೆಪ್ಟೆಂಬರ್ ಅಕ್ಟೋಬರ್, ಹಾಗೇನೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಔಷಧೋಪಚಾರವನ್ನು ಮಾಡಿ ಈ ರೋಗವನ್ನು ಹತೋಟಿ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರುಗಳು ಇಲ್ಲವೇ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಬಹುದು. ರೈತ ಬಾಂಧವರೇ, ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಕಂಡುಬರುವ ಅಣಬೆ ರೋಗ ಗ್ಯಾನೋಡರ್ಮ ಲ್ಯೂಸಿಡೆಮ್ ಹಾಗೂ ತೆಂಗಿನಲ್ಲಿ ಕಾಂಡ ಸೋರುವ ರೋಗ ಮತ್ತು ಇವುಗಳ ಹತೋಟಿ ಕ್ರಮ ಕುರಿತಂತಹ ಮಾಹಿತಿಯನ್ನ ತಿಳ್ಕೊಂಡ್ರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಡಿ ನಾರಾಯಣಸ್ವಾಮಿ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟ ದೊಡಿಯ ಮಲ್ಲೈನ ದಯಿರೆ ಭಯವಿಲ್ಲ ಮಲ್ಲೈನ ದಯಿರೆ ಭಯವಿಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ